ಸಮಾಚಾರ ಮುಗಿಯಿತು. ಸ್ಟುಡಿಯೋ ಸಮಯ ಸರಿಯಾಗಿ 6:51:35. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನೂತನ ವಿನೂತನ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದ್ದಾವೆ. ನೀವು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ, ಸಲಹೆಗಳನ್ನು ನೀವು ವಾಟ್ಸಪ್ ಸಂದೇಶ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಮತ್ತೊಮ್ಮೆ 9481572600. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಂಧವರೇ, ಈಗ ಕಿಸಾನ್ವಾಣಿ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಏನೆಲ್ಲ ಸಿಗ್ತಾ ಇದೆ, ಏನೆಲ್ಲ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ವಾಟ್ಸ್ಆಪ್ ಮೂಲಕ ಕಳಿಸಬಹುದು. ನಿಮ್ಮ ಅಭಿಪ್ರಾಯಗಳನ್ನು ನಾವು ನಮ್ಮ ರೇಡಿಯೋದಲ್ಲಿ ಪ್ರಸಾರ ಮಾಡ್ತೇವೆ. ಅದಕ್ಕಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಮತ್ತೊಮ್ಮೆ 9481572600. ಈಗ ಕೇಳಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಹೆಬ್ಬಾಳ ಗ್ರಾಮದ ವಿರಕ್ತ ಮಠದಲ್ಲಿ ದಿನಾಂಕ 26/6/2023 ಸೋಮವಾರದಂದು ಜರುಗಿದ ಪಂಚಭೂತಗಳ ಸಮತೋಲನ ಕಾಪಾಡುವಲ್ಲಿ ನನ್ನ ಪಾಲು, ಈ ಕುರಿತು ಕನ್ನೇರಿ ಶ್ರೀಗಳಾದ ಅದೃಶ್ಯ ಕಾಡುಸಿದ್ದೇಶ್ವರ ಮಹಾಸ್ವಾಮಿಗಳು ರೈತರೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮದ ಮುಂದಿನ ಭಾಗ. ಸಾವಿರ ಸಾವಿರ ಹುಳುಗಳನ್ನು ಹೊರಗಿಂದ ತಂದಿದ್ದೀವಿ, ಸಾವಿರ ಸಾವಿರ ಬೀಜಗಳನ್ನ ಹೊರಗಿಂದ ತಂದಿದ್ವಿ. ಟರ್ಮಿನೇಟ್ ಸೀಡ್ಸ್ ಅಂತ ಬಂದು ಅದ್ರ ಹೆಸರೇ ಟರ್ಮಿನೇಟ್ ಸೀಡ್ಸ್ ಬಂದು. ಅದ್ರ ಟರ್ಮಿನೇಟ್ ಅಂದ್ರೆ ಏನೋ, ಅದು ಬಂತು ಅಂದ್ರೆ ಮೊದಲಿದ್ದವ್ರನ್ನೆಲ್ಲರನ್ನೂ ಕೊಂದು ಹಾಕೋದೇ ಅದರ ಸ್ವಭಾವ. ಜೆನೆಟಿಕಲಿ ಮಾಡಿಫೈಡ್, ಅದ್ರ ಕೆಲಸ ಏನು ಅಂದ್ರೆ ನಮ್ಮಲ್ಲಿರುವಂತ ಜೀವಗಳು ಏನದ ಇವುಗಳನ್ನೆಲ್ಲ ತೀರಿಸ್ಬಿಡು. ನಮ್ ಸರ್ಕಾರಗಳು ಅದ್ರ ಸಲುವಾಗಿ ನಮ್ಮಲ್ಲಿ ಮೂರ್ನಾಲ್ಕು ಮಂತ್ರಿಗಳ ಮನೆಗೆ ಹೋದ್ರು ಸೆಂಟ್ರದೊಳಗೆ. ಒಬ್ಬಿಬ್ರಂತರು ದೇವ್ರ ಪಾದಕ್ಕೆ ಸೇರ್ಕೊಂಡ್ರು, ಅವ್ರು ವಿರೋಧ ಮಾಡ್ಲಿಕ್ಕೆ ಹೋದವ್, ಇದು ಬೇಡ ಅಂತ ಯಾರು ಹೇಳಿದ್ರು ಅವ್ರ ಮನೆಗೆ ಕಳಿಸಿದ್ರು. ಆ ಕಂಪನಿಗಳು ಅಷ್ಟು ದೊಡ್ಡೋದವ್, ಈ ಬೀಜ ತಂದ ಕಂಪನಿಗಳು ಅದಾವಲ್ಲ ಈ ದೇಶದೊಳಗ, ಅವ್ರ ದೇಶದ ಸರ್ಕಾರಗಳನ್ನೇ ಅಲುಗಾಡಿಸುವಂತ ಸಾಮರ್ಥ್ಯ. ಭಾರತ ಸರ್ಕಾರ ಏನು ಲೆಕ್ಕಕ್ಕಿಲ್ಲ ಅಂತ ಅಮೆರಿಕದಂತ ಅಮೆರಿಕದ ಸರ್ಕಾರವನ್ನೇ ಅಲುಗಾಡಿಸುವಂತ ಸಾಮರ್ಥ್ಯ ಇದೆ. ಮೊನ್ಸೆಂಟೊ ಇತ್ಯಾದಿ ಕಂಪನಿಗಳು ಅದಾವ, ಬಹಳ ಸಾಮರ್ಥ್ಯ ಉಳ್ಳಂತ ಕಂಪನಿಗಳು. ಅವು ಬದನೆ ಬೀಜಗಳು, ಹತ್ತಿ ಬೀಜಗಳು, ಬೇರೆ ಬೇರೆ ಬೀಜಗಳನ್ನು ತಂದು ನಮ್ಮ ದೇಶದಲ್ಲಿಯೂ ಡಂಪ್ ಮಾಡಿದ್ದಾರೆ. ಅದರಿಂದ ಮಣ್ಣು ಕೆಟ್ಟು ಹೋಯಿತು. ನಾನು ಹೇಳಬೇಕಾಗಿದ್ದೇನು, ನಮ್ಮ ಮಣ್ಣು ಯಾಕೆ ಕೆಟ್ಟು ಅಂತಂದ್ರೆ ಇವೆಲ್ಲವುಗಳ ಪರಿಣಾಮ. ಹಾಗಾದ್ರೆ ಏನ್ ಮಾಡ್ಬೇಕು ಮಣ್ಣನ್ನು ರಿಪೇರಿ ಮಾಡಲಿಕ್ಕೆ? ಏನೋ ಮಾಡುವ ಅವಶ್ಯಕತೆ ಇಲ್ಲ. ಮೊದಲು ನೀವೇನ್ ಮಾಡ್ತಿದ್ರಲ್ಲ ಅದನ್ನ ಮಾಡುವ, ಹೊಸದೇನು ಮಾಡುವಂಗಿಲ್ಲ. ಮೊದಲು ಏನ್ ಮಾಡ್ತಿದ್ರಿ ಅದನ್ನ ಮರ್ತು ಹೋಗಿರಿ. ಮೊದಲು ಏನ್ ಮಾಡ್ತಿದ್ದೀವಿ ಅಂದ್ರ ತಿಪ್ಪೆ ಗುಂಡಿ ಇರ್ತಿತ್ತು, ತಿಪ್ಪೆಯಲ್ಲಿ ಸಗಣಿ ಹಾಕ್ತಿದ್ದೀವಿ, ಕಸ ಹಾಕ್ತಿದ್ದೀವಿ, ಕಳಸ ಗೊಬ್ಬರ ತಯಾರಾಗ್ತಿತ್ತು. ಅದನ್ನ ತಗೊಂಡೋಗಿ ಹೊಲದಲ್ಲಿ ಎತ್ತಿನ ಗಾಡಿಯಲ್ಲಿ ತಗೊಂಡೋಗಿ ಹೊಲದಲ್ಲಿ ಹಿಂಬಂಡಿ ಅಂತಿದ್ವಿ ನಾವು. ಅದಕ್ಕೆ ಬಂಡಿ ಏನಿತ್ತು ಅದನ್ನ ಹಿಂಬಂಡಿ ಮಾಡ್ತಿದ್ದೀವಿ. ಆ ಬಂಡಿ ಹಾರಿ ಬಿಡೋದು, ಹಾರಿ ಬಿಟ್ರಿ ಅಂತಂದ್ರ ಒಂದೇ ಕಡೆ ಅದು ಬೀಳ್ತಿತ್ತು. ಆಮೇಲೆ ಬುಟ್ಟಿ ತಗೊಂಡು ಚಕ್ರ ಬುಟ್ಟಿ ಹಾಕ್ತಿದ್ದೀವಿ ಹೊಲದಾಗ. ಆಮೇಲೆ ರೆಂಟೆ ಕೊಟ್ಟ ಹೊಡೆದು ಮಣ್ಣಲ್ಲಿ ಸೇರಿಸ್ತಿದ್ದೀವಿ. ಬಿತ್ತಿಗೆ ಆದ ನಂತರ ಮಳೆ ಬಂತು ಅಂದ್ರ ಬೆಳೆ ಬರ್ತಿತ್ತು. ಬಂದ ನಂತರ ಒಂದು ವಿಷಯ ನಿಮ್ಗೆ ಗೊತ್ತಾಗ್ತಿತ್ತು, ಯಾವುದು ಅಂದ್ರ ಎಲ್ಲೆಲ್ಲಿ ಹಾರಿ ಬಿಟ್ಟಿದ್ದೀವಿ ಗಾಡಿ ಅನ್ನೋದು ಗೊತ್ತಾಗ್ತಿತ್ತು. ಎಲ್ಲಿ ಗಾಡಿ ಹಾರಿ ಬಿಟ್ಟಿದ್ದೀವಲ್ಲ ಅಲ್ಲೇ ಬೆಳೆ ಬೇರೆ ಬೆಳೆಗಿಂತಲೂ ದಷ್ಟಪುಷ್ಟವಾಗಿರ್ತಿತ್ತು. ಆ ಬೆಳೆಗಳ ಸುತ್ತ ಯಾವ ಹುಳುಗಳು ಬರ್ತಿದ್ದಿಲ್ಲ, ಅದಕ್ಕೆ ಯಾವ ರೋಗಗಳು ಆಗ್ತಿರ್ಲಿಲ್ಲ. ಈ ನಿಸರ್ಗದ ನಿಯಮ ಏನು ಅಂದ್ರ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾರ ಸಶಕ್ತ ಅದ ಅವ್ರನ್ನ ಬದುಕಲಾಕ್ ಬಿಡ್ತೈತಿ, ಯಾರ ಹತ್ರ ಶಕ್ತಿ ಇರಂಗಿಲ್ಲಲ್ಲ ಅವ್ರನ್ನ ತೆಗೆದಾಕ್ತೈತಿ ನಿಸರ್ಗ. ಊರೊಳಗು ನೋಡ್ರಿ, ಯಾರ ಬೇಕಾದ ಬಡಗಿ ಹೊಲ ಯಾವನ್ ಚಲೋ ಐತಲ್ಲ ಅವನ್ ಮನೆ ಸುತ್ತಮುತ್ತ ಯಾರು ಹಾಯಂಗಿಲ್ಲ. ಒಬ್ಬ ಬಡವ ನಿರ್ಗತಿಕ ಸಂಭಾವಿತ ಮನುಷ್ಯ ಇದ್ನಂತಂದ್ರೆ ಎಲ್ಲರೂ ದಿವಸ ಎಲ್ಲ ಅವನ ಮೇಲೆ ಆಕ್ರಮಣ ಮಾಡೋ. ಅಂದ್ರೆ ಅಶಕ್ತರ ಮೇಲೆ ಆಕ್ರಮಣ ಯಾವಾಗ್ಲೂ ಆಗತ್ತೆ, ಸಶಕ್ತರ ಮೇಲೆ ಆಕ್ರಮಣ ಆಗೋದಿಲ್ಲ. ಇದು ಕೇವಲ ಮನುಷ್ಯನಿಗೆ ಅಲ್ಲ, ಈ ಸೃಷ್ಟಿ ಎಲ್ಲ ಜೀವಗಳಿಗೂ ಅಪ್ಲೈ ಆಗುತ್ತೆ. ಎಲ್ಲಿ ನಾವು ಗಾಡಿ ಡಂಪ್ ಮಾಡಿದ್ದೀವಿ ಅಲ್ಲಿ ಬೆಳೆ ಹುಲಸಾಗಿ ಬರ್ತಿತ್ತು, ದಷ್ಟಪುಷ್ಟವಾಗಿ ಬರ್ತಿತ್ತು. ಆ ಬೆಳೆ ಮೇಲೆ ಯಾವ ಕ್ರಿಮಿಕೀಟಗಳು ಕೂಡ್ತಿದ್ದಿಲ್ಲ. ನೀವು ಕೇಳಬಹುದು, ತಿನ್ಲಿಕ್ಕೆ ಇಷ್ಟು ಚೆನ್ನಾಗಿರ್ತೀರಿ ಅದ್ರ ಮ್ಯಾಗ ಯಾಕೆ ಹುಳುಗಳು ಕೂಡಬಾರ್ದು ಅಂತ. ಆ ಹುಳುಗಳು ಎಷ್ಟು ಬುದ್ಧಿವಂತದವ್ರು ನಿಮ್ಗೆ ಹೇಳ್ತೀನಿ, ಮನುಷ್ಯನಿಗಿಂತಲೂ ಸಾವಿರ ಪಟ್ಟು ಬುದ್ಧಿವಂತರ ಹುಳುಗಳು. ಯಾಕೆ ಅಂದ್ರ ಆ ಬೆಳೆ ಅಲ್ಲಿ ಚೆನ್ನಾಗಿ ಜೀವಾಣುಗಳು ಬಿದ್ದಿರೋದ್ರಿಂದ, ಪೋಷಕಾಂಶ ಭೂಮಿಗೆ ಚೆನ್ನಾಗಿ ದೊರಕಿರೋದ್ರಿಂದ ಆ ಬೆಳೆಗಳನ್ನೆಲ್ಲ ತಗೊಂಡು ಸದೃಢವಾಗಿ ಬೆಳೆದು ನಿಂತಿದೆ. ಆ ಬೆಳೆಯಲ್ಲಿ ಪ್ರೋಟೀನದ ಪ್ರಮಾಣ ಅಧಿಕ ಇರೋದ್ರಿಂದ ಆ ತಿನ್ಲಿಕ್ಕೆ ಬಂದಂತ ಹುಳುಗಳಿಗೆ ಅದು ಪಚನ ಆಗೋದಿಲ್ಲ. ಮತ್ತು ಹುಳುಗಳದ ಏನೊಂದು ವೈಶಿಷ್ಟ್ಯ ಅಂದ್ರೆ ಅವು ಬೆಳೆಯನ್ನು ನೋಡಿದ ಕೂಡಲೇ ತಿಳ್ಕೊಂತಾವ್ ಇದು ನಮಗ್ ಪಚನ ಆಗುತ್ತೋ ಇಲ್ಲೋ ಅಂತ. ಪಚನ ಆಗ್ಲಿಲ್ಲ ಅಂತಂದ್ರ ಆ ಬೆಳೆ ಸಮೀಪದಲ್ಲಿ ಸಹಿತ ಹೋಗೋದಿಲ್ಲ. ಆದ್ರೆ ಮನುಷ್ಯ ಹಂಗಲ್ಲ, ಆಗ್ಲಿ ಆಗದೆ ಇರ್ಲಿ ನುಂಗುದು ಒಂದೇ ಅವನ್ ಕೆಲಸ. ಪಚನ ಆಗ್ತೈತಂದ್ರು ನುಂಗ್ತಾನ, ಆಗಂಗಿಲ್ಲ ಅಂದ್ರು ನುಂಗ್ತಾನ. ಪುಕ್ಕಟೆ ಸಿಗ್ತೈತಲ್ಲ ನುಂಗು, ರೊಕ್ಕ ಕೊಟ್ಟಂತ್ರು ತಗೊಂಡ್ ನುಂಗ್ತಾನ ಆ ಮಾತು ಬೇರೆ. ಆದ್ರೆ ಪುಕ್ಕಟೆ ಸಿಕ್ತಿತ್ತು ಅಂದ್ರೆ ವಿಷಾನು ನುಂಗ್ತಾನೆ ಆ ಹುಳುಗಳು. ಆದ್ರೆ ಹುಳುಗಳು ತುಂಬಾ ಜಾಣ, ಅವು ತಮಗೆ ಪಚನ ಆಗದಂತಹದ್ದನ್ನ ಎಂದೂ ಮುಟ್ಟೋದಿಲ್ಲ. ಹೀಗಾಗಿ ನಾವು ಏನ್ ಮಾಡ್ಬೇಕು, ನಮ್ಮ ಬೆಳೆ ಚೆನ್ನಾಗಿ ಬರಬೇಕು ಅಂದ್ರ ನಮ್ಮ ಮಣ್ಣನ್ನ ಸಶಕ್ತಗೊಳಿಸ್ಬೇಕು. ಮಣ್ಣಿಗೆ ನೀವು ಕಂಪೋಸ್ಟ್ ಹಾಕ್ರಿ, ಬೇರೆ ಬೇರೆ ಪ್ರಕಾರದ ಗೊಬ್ಬರಗಳನ್ನು ಹಾಕ್ರಿ. ಆ ಗೊಬ್ಬರಗಳಲ್ಲಿ ಸುಮಾರು ಪ್ರಕಾರಗಳಿವೆ, ಹೇಳಿದ್ರಲ್ಲಿ ಹಾಕಿ. ಒಂದು ಗ್ರಾಮ್ ಸಗಣಿಯೊಳಗ ಒಂದು 400 ಕೋಟಿ ಜೀವಾಣುಗಳನ್ನ ನಿರ್ಮಾಣ ಮಾಡುವಂತ ಕ್ಷಮತೆ ಕಲ್ಚರ್ ಇದೆ. ಅಂದ್ರೆ ಒಂದು ಸ್ಪೂನ್ ಮೊಸರು ಒಂದು ಹಂಡೆ ಹಾಲನ್ನ ಮೊಸರಾಗಿ ಪರಿವರ್ತನೆ ಮಾಡುತ್ತಲ್ಲ, ಹೆಪ್ ಹಾಕುತ್ತೆ, ಹೆಪ್ ಮಾಡುವಂತ ಅಥವಾ ಮೊಸರಾಗುವಂತ ಪರಿವರ್ತನೆಯನ್ನು ಮಾಡುತ್ತಲ್ಲ, ಒಂದೇ ಚಮಚೆ ಇದೆ ಅದು. ಆದ್ರೆ ಒಂದು ಹಂಡೆ ಹಾಲನ್ನ ತನ್ನಂತೆ ಮಾಡಿಕೊಳ್ಳುತ್ತೆ. ಹಾಗೆ ಒಂದಿಷ್ಟು ಸಗಣಿ ಈ ಭೂಮಿಯಲ್ಲಿರುವಂತ ಯಾವುದೇ ಪ್ರಕಾರದ ಬಯೋಮಾಸ್ ಇರಲಿ ಅದನ್ನ ಗೊಬ್ಬರವನ್ನಾಗಿ ಪರಿವರ್ತಿಸುವಂತ ಸಾಮರ್ಥ್ಯ ಈ ದೇಶಿ ಹಸುಗಳ ಸಗಣಿಯಲ್ಲಿದೆ. ನೀವು ದೇಶಿ ಹಸುವಿನ ಸಗಣಿಯ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ದೇಶಿ ಹಸುವಿನ ಈ ಪಚನ ಸಂಸ್ಥೆ ಅಂತ ಏನಿದೆ ಅಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ 4 ಭಾಗಗಳಿವೆ ಪಚನ ಸಂಸ್ಥೆ, ಅಲ್ಲಿರುವಂತ ಜೀವಾಣುಗಳನ್ನ ಅರ್ಥ ಮಾಡ್ಕೋಬೇಕು, ಅವು ಯಾವ ರೀತಿ ಕೆಲಸ ಮಾಡ್ತಾವು ಅಂತ ಅವನ್ನ ಅರ್ಥ ಮಾಡ್ಕೋಬೇಕು. ಏನೇ ತಿಂದ್ರು ಸಹಿತ ಅದನ್ನ ತಕ್ಷಣ ಪಚನ ಮಾಡಿ ಹೊರಗೆ ಹಾಕ್ತಾವ ಎಷ್ಟೇ ಕಠಿಣವಾಗಿ. ನಿಮಗೊಂದು ವೇಳೆ ಆದ್ರೆ ಅನುಭವ ತಗೋಬೇಕಾಗಿತ್ತು ಅಂತಂದ್ರ ನೀವು ಮನೆಗೆ ಹೋದ ಕೂಡ್ಲೇನ ಒಂದ್ 4 ದಿನದಲ್ಲಿ ಒಂದ್ ಕೆಲಸ ಮಾಡ್ಬೋದು. ಏನು, ನಿಮ್ ಮನೆಯೊಳಗ ಹಸುಗಳಿದ್ವು ಅಂದ್ರ ಒಂದಿಷ್ಟು ಜೋಳ ಆಗಿರ್ಲಿ ಅಥವಾ ಗೊನೆಜೋಳ ಮೆಕ್ಕೆಜೋಳ ಅಥವಾ ಈ ರಾಗಿ ಇವನ್ನ ಬೀಸಲಾರ್ದೆ ಅಥವಾ ಹಿಟ್ಟನ್ನು ಮಾಡಲಾರ್ದೆ ನೀರಲ್ಲಿ ನೆನೆ ಹಾಕಲಾರ್ದೇನೆ ನೇರವಾಗಿ ತಿನ್ಲಿಕ್ಕೆ ಹಾಕ್ರಿ. ಬಾಳ ಹಾಕ್ಬೇಡ್ರೆ, ಬಾಳ ಹಾಕಿ ಅದು ಹೊಟ್ಟೋಗ್ತಾವ. ಸ್ವಲ್ಪ ಬೊಗಸೆಯಷ್ಟು ಹಾಕ್ರಿ. ಅದರಲ್ಲಿ ಮರುದಿವಸ ಬೆಳಿಗ್ಗೆ ಸಗಣಿ ಒಳಗೆ ಒಂದು 50% ಬರ್ತಾವ, ವಾಪಸ್ ಬರ್ತಾವ. ಅದಕ್ಕೆ ಪಚನ ಆಗ್ಲಿಲ್ಲ ಅಂದ್ರೆ ಅದು ಹೊಟ್ಟೆಗೆ ಇಟ್ಕೊಳಂಗಿಲ್ಲ, ಬರ್ತಾವ. ಅದ್ರ ಮರುದಿವಸ ಇನ್ನೊಂದಿಷ್ಟು ಬರ್ತಾವ. ಆ ಬಂದದ್ದನ್ನ ಏನ್ ಮಾಡ್ರಿ, ಆರಿಸಿ ತಕ್ಕೊಳ್ರಿ. ಆ ಕಾಳುಗಳನ್ನೆಲ್ಲ ಆರಿಸಿ ತಕ್ಕೊಳ್ರಿ. ತಕ್ಕೊಂಡು ಒಣಗಿಸ್ರಿ ಬಿಸಿಲಲ್ಲಿ. ಒಣಗಿಸಿ ಮತ್ತೆ ಗೋಮೂತ್ರದಲ್ಲಿ ಸ್ವಲ್ಪ ನೆನೆಸ್ರಿ. ಅದರದ ಗೋಮೂತ್ರ ಒಂದ್ ದಿವಸ ಅದರಲ್ಲಿ ನೆನೆ ಹಾಕ್ರಿ. ಹಾಕಿ ಮತ್ತೆ ತೆಗೀರಿ. ತೆಗೆದು ಒಣಗಿಸಿ, ಚೆನ್ನಾಗಿ ಒಣಗಿಸಿ ಅದನ್ನ ಬೀಸ್ರಿ. ಬೀಸಿ ಹಿಟ್ಟು ಮಾಡಿ ಆ ಹಿಟ್ಟಿನಿಂದ ನಿಮಗ್ ಬೇಕು ಅಂತಂದ್ರ ಅದ ರವ ಮಾಡಿ ನೀವು ಅಂಬಲಿ ಮುದ್ದಿ ಅಥವಾ ರೊಟ್ಟಿ ಚಪಾತಿ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತಲ್ಲ ಅದನ್ನ ಮಾಡ್ರಿ. ಅದರಿಂದ ಅದು ಸ್ವಲ್ಪ ವಾಸನೆ ಬರೋದು ಸ್ವಾಭಾವಿಕ. ಆ ವಾಸನೆ ಕಡಿಮೆ ಮಾಡ್ಬೇಕಾಗಿತ್ತು ಅಂತಂದ್ರ ಹಸುವಿನ ತುಪ್ಪನ ಹಾಕ್ರಿ. ಅದಕ್ಕೆ ಎಷ್ಟ್ ಹಾಕಿದ್ರು ಕಡಿಮೆನೆ, ತುಪ್ಪದಾಗ ಆದಿದ್ರು ಅಡ್ಡಿ ಇಲ್ಲ. ನೀವು ಅದನ್ನ ಉಂಡು ನೋಡ್ರಿ, ನಿಮ್ಮ ಪಚನ ಸಾಮರ್ಥ್ಯ 4 ದಿನದಲ್ಲಿ ಚೇಂಜ್ ಆಗುತ್ತೆ. ನೀವೇನ್ ಉಂಡದ್ದೆಲ್ಲ ಕಲ್ ತಿಂದ್ರು ಕರಗಿಸ್ಕೊಳ್ಳೋ ಸಾಮರ್ಥ್ಯ ನಿಮಗ್ ಬರ್ತ. ಒಂದು ನಿಮ್ ಡಯಾಬಿಟಿಸ್ ಇತ್ತು ಅಂತಂದ್ರೆ ಇದನ್ನ ಕಂಟಿನ್ಯೂಸ್ ಆಗಿ ಒಂದ್ 2-3 ತಿಂಗಳು ಊಟ ಮಾಡಿ ನೋಡ್ರಿ. ದಿವಸಕ್ಕೆ ಒಂದ್ಸಾರಿ ಆದ್ರೂ 1 ಅಥವಾ 2 ಚಪಾತಿಗಳನ್ನ ಅಥವಾ ರೊಟ್ಟಿಗಳನ್ನ ಮಾಡಿ ಅಥವಾ ಒಂದಿಷ್ಟು ಮುದ್ದೆಯನ್ನು ಮಾಡಿ ನೀವು ಉಂಡು ನೋಡ್ರಿ. ನಿಮಗ್ ಯಾವ ಕ್ರಾನಿಕ್ ಡಿಸೀಸಸ್ ಅಂತದಾವ, ಹಳೆ ರೋಗಗಳು ಅಂದ್ರ ಚಿಕ್ಕ ಪುಟ್ಟ ಔಷಧ ತಗೊಂಡ್ರು ಹೋಗ್ಲಾರ್ದಂತ ರೋಗಗಳಂತ ಏನಿರ್ತಾವಲ್ಲ, ಆ ಕ್ರಾನಿಕ್ ಡಿಸೀಸಸ್ ಎಲ್ಲ ಹೊರಟು ಬಹಳ ಕಠಿಣ ಐತೆ ಅಂತೇಳಿ. ನೀವ್ ಯಾರು ಬೇಕಾದವ್ರು ನಿಮ್ ಮನೆ ಮತ್ತೆ ಎಮ್ಮಿ ಹಾಕಿ ನೋಡಿ ಅಂತ. ಏನ್ ಕೆಟ್ಟಿಲ್ಲ, ನೀವು ಎಮ್ಮಿ ಹೆಂಗ್ ಹಾಕ್ತೀರಿ ಇಷ್ಟ? ಮತ್ತೆ ಏನು ಎಮ್ಮಿ ಹಂಗೇನು ಬುದ್ಧಿಗೆ ಹೇಳ ಬುದ್ಧಿಲ್ಲ. ನೀವು ಹಂಗ ಮಂದ್ ಬುದ್ಧಿಯವ್ರ ಹಾಕ್ತೀರಿ. ಇದಕ್ಕಿಂತ ಇನ್ ಜೆರ್ಸಿ ಆಕಳಿಗೆ ಹಾಕಿ ತೆಗೆದ್ರೆ ಅಂದ್ರ ನೀವು ಜೆರ್ಸಿ ಹಂಗ ಹಾಕ್ತೀರಿ. ಜೆರ್ಸಿ ಅಂದ್ರೆ ಏನಪ್ಪ, ಜೆರ್ಸಿ ಅಂದ್ರೆ ಬುದ್ಧಿಲ್ಲದೊಂದು ಮಂದ ಬುದ್ಧಿಯ ಪ್ರಾಣಿ. ಅದು ರೋಡ್ನಾಗ ಹೊಂಟಿರ್ತೈತಿ, ಹಾರ್ನ್ ಬಾರಿಸಿ ಗಾಡಿ ಬಂದು ತಿಕ್ಕಾಕ ಶುರು ಮಾಡ್ತಾರೆ. ಯಾಕೆ ಬಾರಿಸಿದ್ರು ಅನ್ನೋದು ಅವ್ರು ಗೊತ್ತಾಗುದಿಲ್ಲ. ಆ ತಾಯಿ ಮಗುನ ಗುರುತಿಸಂಗಿಲ್ಲ, ಮಗು ತಾಯಿನ ಗುರುತಿಸಂಗಿಲ್ಲ. ಅದಕ್ಕೆ ದೇಶಿ ಹಸು ಅಂದ್ರೆ ದೇಶಿ ಹಸುನ, ನಾಟಿ ಹಸು ನಾಟಿ ಹಸುವಿನ ಪ್ರಯೋಗನ ಮಾಡ್ಬೇಕು. ಹಸು ಅಂದ್ರೆ ಅದೇ ಕೌ ಅಂತೈತೆ, ಮತ್ತೊಂದು ಐತಲ್ಲ ಅದು ಕೌ, ಅದು ಹಸು ಅಲ್ಲ. ಹಸು ಅಂತ ಯಾವ್ದು ಕರಿಬೇಕು ಅಂದ್ರೆ ನಮ್ ನಾರಾಯಣ ರೆಡ್ಡಿ ಅವ್ರು ಹೇಳ್ತಿದ್ರು, ಯಾವ್ದ್ರ ಬಾಲ 360 ಡಿಗ್ರಿ ತಿರುಗ್ತಿತ್ತಂದ್ರ ಅದಕ್ಕೆ ಹಸು ಅನ್ಬೇಕು. ಇದು 180 ಒಳಗೆ ತಿರುಗ್ತಿತ್ತಂದ್ರ ಅದು ಅಲ್ಲ, ಇಷ್ಟ ಹೊಡ್ಕೊಳಕ್ ಬರ್ತೈತೆ, ಅದಕ್ಕಿಂತ ಹೆಚ್ಚಿಗೆ ಬರುವುದಿಲ್ಲ. ಅದು ಪಾಪ ಅದೇನ್ ಮಾಡಿ ತಾನೇ ತೇಗ್ತೈತಿ, ನಿಮ್ಮನೇನ್ ಬದುಕಿಸ್ತೈತಿ, ಅದೇ ತಾನೇ ಬದುಕೋದ ಅದಕ್ಕೆ ಕಷ್ಟ ಆಗೈತಿ. ಈ ನಾಟಿ ಹಸು ನೀವು, ನಾನು ನಮ್ಮ ಹೊಲದೊಳಗೆ ಪ್ರಯೋಗ ಮಾಡಿದ, ನನ್ನ ಹತ್ರ 100 ಜೆರ್ಸಿ ಹಸುಗಳಿದ್ವು ಒಂದು ಕಾಲಕ್ಕೆ, 100 ಎಮ್ಮೆಗಳಿದ್ವು. ದಿವಸಕ್ಕೆ 20 ಲೀಟರ್ ಹಾಲು ಕೊಡುವಂತ ಎಮ್ಮೆಗಳು, ದಿವಸಕ್ಕೆ 50 ಲೀಟರ್ ಹಾಲು ಕೊಡುವಂತ ಜೆರ್ಸಿ ಹಸುಗಳನ್ನ ನಾನು ಮೊದಲು ಸಾಕಿದ್ದೆ. ಈಗ ಒಂದು 30 ವರ್ಷದ ಹಿಂದೆ ನಾ ಯಾವ ಪ್ರಯೋಗ ಮಾಡಿದಂತೆ, ನೀವೆಲ್ಲ ಪ್ರಯೋಗ ಮಾಡಿ ಇಲ್ಲಿಗೆ ಬಂದಿನಿ. ನೀವು ಏನೇನ್ ಮಾಡ್ಬೇಕು ಮಾಡಕತ್ತಿರಂತ ನಿಮ್ ತಲೆಯಾಗಿರೋಲ್ಲ, ಅವನ್ನೆಲ್ಲ ಮಾಡಿದ್ವಿ ಮಿಷಿನ. ಅದಕ್ಕಂತ ನನ್ನ ಅನುಭವ ನಿಮ್ ಜೊತೆ ನಾ ಶೇರ್ ಮಾಡ್ಕೊಳಕತ್ತೇನೆ. ಉಳ್ದೇನು ಇಲ್ಲ, ನಮ್ಮಲ್ಲಿ ಹಣ್ಣಿನ ತೋಟಕ್ಕ ಈ ಜೆರ್ಸಿ ಹಸುವಿನ ಗೊಬ್ಬರ ಹಾಕಿದ್ನ, ಕಂಪೋಸ್ಟ್ ಗೊಬ್ಬರ ತಯಾರು ಮಾಡಿ. ಆಮೇಲೆ ಒಂದಿಷ್ಟು 1 ಎಕರೆ 1.5 ಎಕರೆ ಕಳಿ ಬಿತ್ತು. ಬಿದ್ದ ಕೂಡಲೇ ಊರೊಳಗೆ 4-5 ಜನ ರೈತರಿದ್ರು, ಅವ್ರ ಮನೆಯಾಗ ದೇಶಿ ಹಸುಗಳಿದ್ದು, ಅವ್ರ ಗೊಬ್ಬರ ಖರೀದಿ ಮಾಡ್ಕೊಂಡು ಬಂದು ಅದಕ್ಕೆ ಹಾಕಿದೆ. ನಾವ್ ಹಾಕಿದ ಗೊಬ್ಬರ ಇತ್ತಲ್ಲ ನಮ್ದು, ಇದು ಮರು ವರ್ಷ, ಮೊದಲನೇ ವರ್ಷ ಸರಿ ಬಂತು ಬೆಳಿ, ಮರು ವರ್ಷ ಏನಿಲ್ಲ, ಮೊದಲು ಹೆಂಗಿತ್ತು ಹಂಗ ಆತು. ಆದ್ರೆ ನಾ ಊರನ್ ಮತ್ತೊಬ್ಬರ ಮನೆಯನ್ನು ಗೊಬ್ಬರ ತಂದು ಹಾಕಿದ್ನಲ್ಲ, ಯಾರ ಮನೆಯೊಳಗೆ ನಾಟಿ ಹಸುಗಳಿದ್ದು, ಆ ಗೊಬ್ಬರ 3-4 ವರ್ಷ ಆದ್ರೂ ಸಹಿತ ಬೆಳಿ ವರ್ಷದಿಂದ ವರ್ಷದ ಚಲೋ ಆಗ್ಕೊಂತ ಹೊಂಟಿತ್ತು, ಚೆನ್ನಾಗಿ ಹಾಕೊಂತ ಹೊಂಟಿತ್ತು. ಯಾಕ ಅಂತ ವಿಚಾರ ಮಾಡಿದ ನನ್ ಗೊತ್ತಾಯ್ತು, ಅವ್ರ ಮನೆಯೊಳಗೆ ನಾಟಿ ಹಸುಗಳದಾವು, ಆ ನಾಟಿ ಹಸುವಿನ ಗೊಬ್ಬರ 3-4 ವರ್ಷದವರೆಗೂ ಭೂಮಿಯಲ್ಲಿ ಜೀವಾಣುಗಳನ್ನ ಹೆಚ್ಚಿಸುವಂತ ಕೆಲಸ ಮಾಡುತ್ತ. ಜೆರ್ಸಿದ ಆಗ ತಿಂದ ಆಗೊಂಡ ಆಗ ಮುಗದ ಹೋತದ, ಅದೇ ವರ್ಷ ಮುಗದ ಹೋತದ ಅಂತಂದ್ ತಿಳ್ಕೊಂಡು ನಾನು ಇವ್ ಯಾವ್ಯಾವ ಜವಾರಿ ದೇಶಿ ಅಂತದವ ಅವ್ರದೆಲ್ಲ ಪ್ರಯೋಗ ಮಾಡಕ್ ಶುರು ಮಾಡಿ. ಇವೆಲ್ಲ ಹಸುಗಳನ್ನ ತಗದ್ ಹಾಕಿ ಒಂದ್ 20 ನಾಟಿ ಹಸುಗಳನ್ನ ತಂದು ಗೋಶಾಲೆ ಆರಂಭ ಮಾಡಿದೆ. ಇವತ್ ಸಾವಿರ 1500 ಹಸುಗಳು ನಮ್ಮ ಗೋಶಾಲೆ ಒಳಗ. ಆಮ್ಯಾಗ ನಮ್ ಗೋಶಾಲೆ ಒಳಗ ಹಸುಗಳು ಏನದಾವಲ್ಲ, ಒಂದು ಹಸುನು ನೀವ್ ಎಲುಗು ತೋರಿಸ್ಬೇಕು ನಮ್ಮ ಆಕಳ ಮೈಯೊಳಗ ಎಲುಗು ಕಾಣೋದು. ನಮ್ ಗೋಶಾಲೆ ಒಳಗ ಕೆಲಸ ಮಾಡೋರ್ಗೆ ಹೇಳಿನಿ, ಒಂದ್ ವೇಳೆ ಹಸುವಿನ ಮೈಯೊಳಗಿನ ಎಲುಗು ಕಾಣಿತಂದ್ರೆ ನಿನ್ ಎಲುಗು ಮುರಿತೀನಿ ಅಂತ ಹೇಳಿ. ನೀನಾರ ಅವ್ರಂಗ ಆಗ್ಬೇಕು ಒಂದು ಇರ್ಲಿಕ್ಕಂದ್ರೆ ಅವನಾರ ನಿನ್ನಂಗ್ ಮಾಡ್ಕೋಬೇಕು, ಒಂದ್ ಯಾರ ಒಂದ್ ಮಾಡಿ. ಅವನಾರ ಯಾವ ಮನುಷ್ಯನೂ ಸಾಯಿ ಇಚ್ಛೆ ಮಾಡೋದಿಲ್ಲ, ಎಲ್ಲ ಹಸುಗಳನ್ನು ದಷ್ಟಪುಷ್ಟವಾಗಿರುತ್ತ, ಚೆನ್ನಾಗಿರ್ತ. ಹಸುಗಳನ್ನ ಪ್ರೀತಿಸ್ಬೇಕು, ಪ್ರೀತಿಯಿಂದ ಉಣಿಸ್ಬೇಕು, ತಿನ್ನಿಸ್ಬೇಕು. ಹೆಂಗಾರ ಹಕ್ಕೋದು ಮಾಡೋದು ಅಲ್ಲ, ಪ್ರೀತಿಯಿಂದ ಮಾಡೋದು. ನಾವು ಪ್ರೀತಿ ಮಾಡಿದ್ವಿ ಅಂತಂದ್ರ ಆ ಹಸುಗಳು ನಮ್ಮನ್ನ ಎಷ್ಟು ಪ್ರೀತಿಸ್ತಾವ ಅಂದ್ರ ನೀವು ಮನೆಗೆ ಹೋದ ಕೂಡ್ಲೇ ಬೆಳಗ್ಗೆ ಎದ್ ನಿಂದ್ರು ಎದ್ ನಿಂತು ಕೂಡ್ಲೇ ಪಾಲ ಹಿಂಗ್ ಎತ್ತಬೇಕಿಂತ ಪಾಲ ಹಿಂಗ್ ಒಳಗ್ ಹಾಕೊಂಡು ಜಟಿ ಕಾಲ್ ಕೊಟ್ಟು ಮುಂದಕ್ ಬರ್ತಿತ್ತಂತ ತಿಳ್ಕೊಬೇಕು ನಿಮ್ಮನ್ ಮುಗಿಸಕ್ ತಯಾರಾಗಿ ನಿಂತಾವ ಅಂತ. ಯಾಕಂದ್ರೆ ಇವ ಗುಟ್ಟ ಕಟ್ಟು ಅದಾವ ಎಂಟು ದಿವಸ ಅದು ಹಳಿ ಬಂದೇ ಇಲ್ಲ, ಇವನಿಗೆ ಬುದ್ಧಿ ಕಲಿಸ್ಬೇಕಂತ ತಯಾರಾಗ ನಿಂತಿರ್ತಾವ. ಏನ್ರಿ ಈ ನಾಟಿ ಹಸುಗಳು ತುಂಬಾ ಇದು ಹಾಗೆ ಹೀಗೆ ಇವು ಚೂಟಿ ಬಂದ ಕೂಡ್ಲೆ ಹಾಯ್ತಾವು ಇರಿತಾವು ಏನೇನೋ ಹೇಳ್ತಿರ್ತಾರ. ನಾ ಅಂತೀನಿ ಹಸುಗಳು ತಪ್ಪಲ್ಲ, ಎಲ್ಲ ತಪ್ಪು ನಮ್ಗೆ. ದಿನಾಲು ಅವುಗಳನ್ನ ಪ್ರೀತಿಸ್ಬೇಕು, ಅವ್ರ ಮೈನ ಕೈ ಆಡಿಸ್ಬೇಕು ಅನ್ಸಲ್ಲ, ಕೈ ಆಡಿಸ್ಬೇಕು ಅನ್ಸಲ್ಲ. ನೀವು ಹೋದ್ರಿ ಅಂದ್ರ ಎದ್ ನಿಲ್ಬೇಕು, ಕಿವಿ ನಿಗರಿಸ್ಬೇಕು, ಹಿಂಗ ನಿಗರಿಸ್ಬೇಕು, ಪಾಲ ಎತ್ತಬೇಕು, ನಿಮ್ಮನ್ನ ನೆಕ್ಬೇಕು. ಹೋದ್ ಕೂಡ್ಲೆ ಕಡಿಬಾರ್ದು ಮತ್ ನೀವು ಹಾಕ್ ಕೂಡ್ಲೆ ನಿಮ್ಮನ್ನ ನೆಕ್ಲಾಕ್ ಬರ್ಬೇಕು. ಹಂಗಿತ್ತು ಅಂತಂದ್ರ ನಿಮ್ ಮ್ಯಾಗ ಬಹಳ ಪ್ರೀತಿ ಅದಾವು ಅಂತ ತಿಳ್ಕೋಬೇಕು. ನಿಮ್ನ ಹಂಗ ಪ್ರೀತಿಸ್ತಿರ್ಲಿಲ್ಲ ಅಂದ್ರೆ ಪ್ರೀತಿಸುವಂಗ ನೀವು ಇರ್ಬೇಕು, ಅವ್ರ ಜೊತೆ ವ್ಯವಹಾರ ಮಾಡ್ಬೇಕು. ಅವ್ರೇನ್ ಬಹಳ ಅಪೇಕ್ಷೆ ಕೊಡೋದ್ರಿ, ಏನ್ ತಿನ್ನೋದು ಉಣ್ಣೋದನ್ನ ಹಾಕ್ರಿ, ಒಂದ್ ಸ್ವಲ್ಪ ಮೈ ಮ್ಯಾಗ ಕೈ ಆಡಿಸ್ರಿ. ಬಹಳ ಪ್ರೀತಿಸ್ತಾವ. ನಮ್ ಕೊಟ್ಟಿಗೆ ನಾ ಯಾವಾಗಾರ ಹೋಗ್ತೀನಿ, ದಿನ ಅವ್ರ ಊರಿಗೆ ಇರ್ತೇನೆ, ಯಾವಾಗಾರ ಹೋಗ್ತೀನಿ, ಹೋದ್ನಂದ್ರೆ ಎಲ್ಲ ಓಡ್ ಬರ್ತಾವ. ನಾವ್ ಹೋದ್ನಂದ್ರೆ ಎದ್ ನಿಂದಿರ್ತಾವ್, ದನಗಳು ರೆಸ್ಪೆಕ್ಟ್ ಕೊಡ್ತಾವ. ಅವ್ರ ರೆಸ್ಪೆಕ್ಟ್ ಬರೇ ತಗೊಳ್ಳೋದು ಅಟ್ಟ ಕಲಿಬಾರ್ದು, ಕೊಡಾಕು ಕಲಿಬೇಕು ಅಂದ್ರೆ. ಅದು ದನ ಐತಿ ಹೆಂಗಿದ್ರು ನಡೀತೈತಿ ಅಂತಿಲ್ಲ, ಅದೊಂದು ಜೀವ, ಅದೊಂದು ನಮ್ಮ ಪರಿವಾರದ ಸದಸ್ಯ ಅನ್ನೋ ಭಾವನೆ ನಮ್ಮೊಳಗೆ ಇರ್ಬೇಕು. ಅವ್ರಿಗೆ ಒಕ್ಕಲಿಗೆ ಅದು ಅಥವಾ ಅವ್ರಿಗೆ ರೈತರು ಅಂತ ಕರೀತಾರೆ. ಇವ ರೈತರು ಅಂದ್ರೆ ನೀವು ಸೈಕಲ್ ಮೋಟರ್ ಮ್ಯಾಗ ಕುಂತ್ಕೊಂಡು ಹೋದ, ಹೋದವನು ಹೊಲದಾಗ ನೋಡಿದ ಐದ್ ಹೊಲ ಐದ್ ಅಂದ ಮತ್ ಮನಿಗೆ ಬಂದ, ಅದೆಲ್ಲಿ ಹೋಗ್ತೈತೆ ಅಲ್ಲೇ ಇರ್ತದೆ. ಇದೇನು ಒಕ್ಕಲ್ತನ ಮಾಡೋ ಪದ್ಧತಿ? ಮತ್ತ ಬಂತಪ್ಪ ಸೀಸನ್ ಬಂದ ಕೂಡ್ಲೆ ಮನೆಯಾಗ ಒಂದು ದನ ಇಲ್ಲ, ಒಂದ್ ಕರ ಇಲ್ಲ, ಒಂದಿಷ್ಟು ಗೊಬ್ಬರ ಇಲ್ಲ ಮನೆಯೊಳಗ. ಗೊಬ್ಬರ ಬೇಕಂದ ಕೂಡ್ಲೆ ಅಂಗಡಿ ಹೋದ, ಒಂದ್ ಚೀಲ ಹಿಂದಿಟ್ಟ, ಹೋದವನ ಅಲ್ಲಿ ಹೋಗದ, ಏ ಹಾಕೋ ಇದನ್ನೆಲ್ಲ ಅಂತ ಹೇಳಿದ ಆಳಿಗೆ ಬಂತ. ಫಲ ಅಂತ ತೋರಿಸ್ತೀನಿ, ನಿನ್ನ ಕೈ ತೋರಿಸ್ತೀನಿ, ನೀನು ದೂರ ಇದೆಯಲ್ಲ, ನಿನ್ನ ಹೆಂಗ್ ದೂರ ಮಾಡೋದು ನನ್ ಗೊತ್ತೈತೆ. ಹೊಲಕ್ಕೂ ಸಹಿತ ಪ್ರೀತಿ ಬೇಕು, ಬೆಳೆಗಳಿಗೂ ಸಹಿತ ಪ್ರೀತಿ ಅವಶ್ಯಕತೆ ಇರ್ತೈತೆ. ನಾ ಅದ್ರೊಳಗೂ ಪ್ರಯೋಗ ಮಾಡಿದ್ದೆ, ಒಂದ್ ನಾಲ್ಕು ಗಿಡಗಳನ್ನ ಹಚ್ಚಿದ್ದೆ. ಎರಡು ಗಿಡಗಳಿಗೆ ದಿನಾಲು ಹೋಗಿ ಒಂದಿಷ್ಟು ನೀರು ಹಾಕಿ ಒಂದ್ ಸ್ವಲ್ಪ ಒಂದು ಮುಟ್ತಿದ್ದೆ, ಅಲ್ಲೇ ಕೂಡ್ತಿದ್ದೆ ಪ್ರೀತಿಯಿಂದ. ಆಮೇಲೆ ಇನ್ನೊಂದೆರಡಕ್ಕೂ ಕಾಲುವೆಯಿಂದ ನೀರು ಬಿಟ್ಟು ಬಿಡ್ತಿದ್ದೆ. ಇದ್ರೊಳಗೆ ಬೇಗ ಹಣ್ಣು ಬಂದು ಅದಕ್ಕೆ 2 ವರ್ಷ ತಲಾಗಿ ಹಣ್ಣು ಬಂದು, ಇದ್ರೊಳಗೆ 50 ಹಣ್ಣು ಬಂದ್ರೆ ಅದ್ರೊಳಗೆ 20 ಹಣ್ಣು ಇತ್ತು. ಅವಕ್ಕೂ ಗೊತ್ತಾಗ್ತೈತಿ ಯಾರಿಗೆ ಎಷ್ಟು ಕೊಡ್ಬೇಕು, ಯಾರು ಯೋಗ್ಯ. ನಮ್ಗಿಂತಲೂ ನಮ್ಮನ್ನ ಲೆಕ್ಕ ಹಾಕಕ್ ನಮ್ಮನ್ನ ಅಳತೆ ಮಾಡಕ್ ಅವು ಬಹಳ ಹುಷಾರು. ಅವು ಮನುಷ್ಯನ ಬೆಲೆ ಎಷ್ಟು ಅನ್ನೋದು ನಾವು ಕಟ್ತಾವ. ಇವಾಗ ಎಷ್ಟು ಕೊಡ್ಬೇಕು, ನಮ್ಗೆ ಎಷ್ಟು ಕೊಟ್ಟನ ಅಷ್ಟೇ ಕೊಡುದು, ಇವನ ಪ್ರೀತಿ ಎಷ್ಟೈತೆ ಅಷ್ಟೇ ಕೊಡುದು. ಅವು ಅನ್ನಿಸ್ತಾವ ಸ್ವಾಭಾವಿಕ. ಅದಕ್ಕ ಭೂಮಿ ಸಮೃದ್ಧವಾಗಿ ನಾ ಹೇಳಿದ್ನಲ್ಲಿ ನಿಮ್ಗೆ, ಕಂಪೋಸ್ಟ್ ಹಾಕ್ರಿ, ಜೀವಾಮೃತ ಹಾಕ್ರಿ, ಘನ ಜೀವಾಮೃತ ಅಂತ ಹೇಳಿ. ಘನ ಜೀವಾಮೃತ ಅಂದ್ರೆ ಏನಿಲ್ಲ, ಸಗಣಿದೊಂದು ಮಡಿ ಮಾಡ್ರೆ ಅದ್ರೊಳಗ ಗೋಮೂತ್ರ ನಿಲ್ಲಿಸ್ರೆ ಒಂದಿಷ್ಟು ಸಿಕ್ಕು ಅಂತಂದ್ರೆ ತಗೊಂಡು ಹಾಕ್ರಿ, ನಾಲ್ಕೆಂಟು ದಿವ್ಸ ಹಂಗ ಬಿಡ್ರಿ. ತಿಂದಾಗಡೆ ಅದನ್ನ ಸಾಧ್ಯದ್ರು ಒಂದ್ ಜನಾನ ಗಿಡದ ಕೆಳಗಿನ ಮಣ್ಣು. ಯಾಕೆ ಗಿಡದ ಕೆಳಗಿನ ಮಣ್ಣು ಅಂದ್ರ, ವಿಶೇಷವಾಗಿ ಯಾವ ಗಿಡದಲ್ಲಿ ಹಣ್ಣು ಇರ್ತಾವಲ್ಲ, ಹಕ್ಕಿಗಳು ತಿನ್ನುವಂತ ಹಣ್ಣು, ಅರಗಿಸ್ಕೊಳ್ಳುವಂತ ಹಣ್ಣು, ವಿಶೇಷವಾಗಿ ಆ ಗಿಡದಲ್ಲಿ ಹಾಲಿನ ಗಿಡ, ಬಸರಿ ಗಿಡ, ಅರಳಿ ಗಿಡ, ಮತ್ತೆ ಹತ್ತಿ ಗಿಡ ಅಂತ ಏನ್ ಇರ್ತಾವಲ್ಲ, ಈ ಗಿಡದಲ್ಲಿ ಪಕ್ಷಿಗಳು ಬಹಳ ಕೂಡ್ತಾವ. ಯಾಕಂದ್ರೆ ಈ ಹಣ್ಣುಗಳನ್ನು ಮನುಷ್ಯ ತಿನ್ನುವುದಿಲ್ಲ. ಮನುಷ್ಯ ಯಾವ್ಯಾವ ಹಣ್ಣು ತಿಂತಾನಲ್ಲ ಆ ಹಣ್ಣುಗಳು ಪಕ್ಷಿಗಳಿಗೆ ಬದಕಂಗಿಲ್ಲ. ಬಹಳ ಮನುಷ್ಯ ತಿಂತಿದ್ನಂದ್ರೆ ಅಂತವ್ರ ಸನೇಕ ಸಹಿತ ಹೋಗುದಿಲ್ಲ. ಯಾಕಂದ್ರೆ ಇವ್ ನಾವು ತಿನ್ನಾಕ ಹೋದಿವಿ ಅಂದ್ರೆ ನಮ್ನ ಕೊಲ್ಲಾಕ ಬರ್ತಾನೆ ಅಂತವ್ ಸನೇಕ ಸಹಿತ ಹೋಗುದು. ಅವು ನೀರ್ ತಿನ್ಲಾರ್ದು ಏನೇನದವಲ್ಪ ಅವ್ನ ತಿಂದ ನಾ ಸುಖವಾಗಿರ್ತೀನಿ. ಆ ಗಿಡದ ಮೇಲೆ ಕುತ್ಕೊಂಡು ಅಲ್ಲೇ ಗಿಡ ಕಟ್ಟಿ ಅಲ್ಲಿ ಹಿಕ್ಕಿ ಹಾಕ್ತಾವ. ಅವು ಹಕ್ಕಿಗಳು ತಿನ್ನೋದೇನು, ಚಿಗುರೆಲೆಗಳನ್ನ ತಿಂತಾವ, ಹಣ್ಣುಗಳನ್ನ ತಿಂತಾವ, ಕಾಯಿಗಳನ್ನ ತಿಂತಾವ. ಅವು ಅತೀ ಸಾಮರ್ಥ್ಯಶಾಲಿ ಯಾವುದು ಅಂದ್ರೆ ಚಿಗುರೆಲೆ ಹಣ್ಣು. ಎಲ್ಲ ಗಿಡದ ರಸನ ಅದ್ರೊಳಗೆ ಬಂದಿತ್ತು ಕಾಯಿಯೊಳಗ, ಅದನ್ನ ತಿಂದು ಹಿಕ್ಕಿ ಹಾಕ್ಯಾವಲ್ಲ. ನೀವು ಟ್ರಾಲಿ ಗಟ್ಟಲೆ ಗೊಬ್ಬರ ಹಾಕ್ತಿರ್ಲಿಲ್ಲ ಹೊಲಕ್ಕ, ಅದಕ್ಕಿಂತಲೂ ಇದು ಒಂದು ತೊಲೆ ಒಂದು 10-20 ಗ್ರಾಂ ತಗೊಂಡು ಒಂದ್ 200 ಲೀಟರ್ ನೀರಿನೊಳಗೆ ಅದನ್ನ ಹಾಕಿ ಒಂದ್ ಕಪ್ ಮಜ್ಜಿಗೆ ಹಾಕ್ರಿ, ಒಂದಿಷ್ಟೇ ಬೆಲ್ಲದ ಕಣ್ಣಿ ಹಾಕ್ರಿ, ಒಂದ್ 5-6 ದಿವಸ ತಿರುಗಿಸ್ರಿ, ಆನಂತರ ಅದನ್ನ ಹಾಕ್ರಿ. ಒಂದ್ ಟ್ರಾಲಿ ಗೊಬ್ಬರ ಹಾಕಿದ್ರೆ ಎಷ್ಟಾಗ್ತಿತ್ತಲ್ಲ ಅಷ್ಟು, ಇದು ಒಂದು 10 ಗ್ರಾಂ ಹಕ್ಕಿಗಳ ಹಿಕ್ಕಿ ಕೆಲಸ ಮಾಡುತ್ತೆ. ಅದಕ್ಕಂತ ಹೊಲ್ದಾಗ ಅಲ್ಲೆಲ್ಲೆಲ್ಲೆಲ್ಲ ಗಿಡ ಹಚ್ಚು. ನೀವೇನ್ ಮಾಡಿದ್ರಿ, ಹೊಲ್ದಾನ ಗಿಡಗಳಿಗೆ ಯಾವ ಕೆಲ್ಸಕ್ಕೆ ಬರ್ತಾವನ್ನ ಅಷ್ಟೇ ಇಟ್ಕೊಂಡ್ರಿ, ಉಳಿದ ಗಿಡಗಳನ್ನ ತೆಗೆದು ಹಾಕಿದ್ರಿ. ಅದ್ರ ಪರಿಣಾಮ ಏನಾಯ್ತು, ಹೊಲ ತುಂಬಾ ಎಲ್ಲ ಹುಳುಗಳು ಬಂತು, ನಿಮ್ ಈಲ್ಡ್ ಕಡಿಮೆ ಆಯ್ತು. ಯಾಕಾಯ್ತು ಅಂತಂದ್ರ ಪಾತ್ರಗಿತ್ತು ಹೋದು, ಅಂದ್ರೆ ಚಿಟ್ಟೆಗಳಂತೇಳಿ ಚಿಟ್ಟೆಗಳು ಜೇನುನೊಣಗಳು ಹೋಗ್ಬಿಟ್ಟು. ಯಾಕೆ ಹೋದ್ವು ಅಂತಂದ್ರೆ ಅವಕ್ಕ ತತ್ತಿ ಹಾಕಿ, ಈ ಚಿಟ್ಟೆಗಳಿಗೆ ತತ್ತಿ ಹಾಕಿ ತಮ್ಮ ಮರಿಗಳನ್ನ ಮಾಡೋದಕ್ಕೆ ಏನ್ ಬೇಕು ಅಂತಂದ್ರ ಬದುವಿನಲ್ಲಿ ಹೊಲದಲ್ಲಿ ಎಕ್ಕಿ ಗಿಡ ಬೇಕು, ಕಣಗಲ್ ಗಿಡ ಬೇಕು, ಅಥವಾ ಸೀತಾಫಲದ ಗಿಡ ಬೇಕು. ಯಾವ ತಪ್ಪಲವನ್ನ ದನಗಳು ತಿನ್ನೋದಿಲ್ಲ, ಅಂತ ಗಿಡಗಳು ಬದುವಿನಲ್ಲಿ ಇರಬೇಕು. ಅದ್ರ ಮೇಲೆ ಅವ್ನು ತತ್ತಿ ಹಾಕ್ತಾವ್, ಎಷ್ಟು ಶಾಣೆ ಅದ ನೋಡ್ರಿ, ಎಷ್ಟು ಹುಷಾರ್. ನಾವು ತತ್ತಿ ಹಾಕ್ತೀವಿ, ನಾಳೆ ಯಾವ್ದಾರ ದನ ಬಂದು ತಿಂದು ಅಂತಂದ್ರ ನಮ್ಮ ಮಕ್ಕಳು ಮರಿ ಎಲ್ಲ ವ್ಯರ್ಥ ಆಗಿ ಹೋಗ್ಬಾರ್ದು ಅಂತ ತಿಳ್ಕೊಂಡು, ಅತ್ಯಂತ ವಿಷಮಯವಾಗಿರುವಂತ ಸೊಪ್ಪುಳ್ಳಂತ ಗಿಡಗಳು, ಯಾವ ಗಿಡದ ಸೊಪ್ಪು ಅತಿ ವಿಷಕಾರಿಯಾಗಿರುತ್ತ ಅದನ್ನ ಯಾವ ದನಗಳು ಮೂಸಿ ಸಹಿತ ನೋಡೋದಿಲ್ಲ, ಅದರ ಮೇಲೆ ತಮ್ಮ ತತ್ತಿಗಳನ್ನ ಹಾಕ್ತಾವ. ನಾವೇನ್ ಮಾಡಿದೀವಿ, ಇದೇನ್ ಕೆಲಸಕ್ಕೆ ಹೋಗಂತ ಕತ್ತರಿಸಿ ಹಾಕ್ಬಿಟ್ಟಿವಿ. ಕತ್ತರಿಸಿ ಹಾಕಿದ್ರು ನಾವು ಜಿಟ್ಟುಗಳು ಅದರಿಂದ 12% ಈಲ್ಡ್ ಕಡಿಮೆ ಆಯ್ತು. ಯಾಕಂದ್ರೆ ಪರಾಗೀಕರಣದ ಕೆಲಸ ಮಾಡೋರು ಯಾರು ಇಲ್ದಂಗಾಯ್ತು. ಇನ್ನೊಂದು ಪ್ರಯೋಗ ಮಾಡಿದ್ ನಾನು, ಈ ಬದುವಿನಲ್ಲಿರುವಂತ ಗಿಡಗಳಂತ ಏನದವು ಅಥವಾ ಅವಾಂಛಿತ ಕಸಗಳಂತ ಏನದವು ಕಳೆಗಳು, ಅವುಗಳನ್ನ ಹಂಗ ಬಿಟ್ಟು ಬಿಡ್ರಿ. ನಿಮ್ ಹೊಲದೊಳಗೆ ಏನ್ ಬೇಕಾದ್ ಬಿಡ್ತೀರಿ, ಒಂದಕ್ಕೂ ಒಂದು ಹುಳ ಬರಂಗಿಲ್ಲ, ಒಂದರ ಸಮೇತ ಹುಳ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರ, ಅವುಗಳನ್ನ ನಿಯಂತ್ರಣ ಮಾಡುವಂತ ಎಲ್ಲ ಕೀಟಗಳು ಈ ಕಳೆಗಳ ಮೇಲೆ, ಈ ಗಿಡಗಳ ಮೇಲೆ, ಬದುವಿನಲ್ಲಿ ಗಿಡಗಳು ಇರ್ತಾವಲ್ಲ, ಒಂದು ಗಿಡಕ್ಕೂ ಕೈ ಹಚ್ಚಬಾರ್ದು, ಒಂದು ಕಳೆಗೂ ಕೈ ಹಚ್ಚಬಾರ್ದು. ಕಾಂಗ್ರೆಸ್ ಇದ್ರೆ ಕಿತ್ ಹಾಕ್ರಿ, ಮತ್ತೇನು ಕಿತ್ ಹಾಕಕ್ ಹೋಗ್ಬಾರ್ದು. ಅಂದ್ರೆ ಪಾರ್ಥೇನಿಯಂ, ಅದು ಪಾರ್ಥೇನಿಯಂ ಏನ್ ಮಾಡುತ್ತ, ತನ್ನ ಹತ್ರ ಯಾವ್ದನ್ನು ಬೆಳ್ಕೊಡಂಗಿಲ್ಲ. ನೀವು ನೋಡಿರ್ಬೇಕಾದ್ರ ಅದು ಬೆಳೀತು ಅಂದ್ರೆ ಅದ್ರ ಸುತ್ತಮುತ್ತ ಯಾವ ಕಸಗಳನ್ನು ಬೆಳ್ಗೊಡೋದಿಲ್ಲ. ಅದು ಅದಕ್ಕೆ ಅದನ್ನಷ್ಟ ಕಾಣಿಸಿದಾಗ ಹೂ ಬರೋಕ್ಕಿಂತ ಮುಂಚೆ ಕಿತ್ ಹಾಕ್ಬಿಡ್ರಿ. ಉಳಿದ ಎಲ್ಲ ಕಳೆಗಳನ್ನು ಬದುವಿನೊಳಗೆ ಹಂಗ ಬಿಟ್ಬಿಡ್ರಿ. ಮೇನ್ರೆ ನಿಮ್ ದನಗಳ ಮೇಲೆ ಅಡ್ಡಿ ಇಲ್ಲ. ಆಮೇಲೆ ಯಾವ ಗಿಡ ಬರ್ತಾವಲ್ಲ ನಿಸರ್ಗದೊಳಗೆ, ಅವ್ನ ಯಾವನ್ನು ತೆಗೆದು ಹಾಕಕ್ ಹೋಗ್ಬೇಡ, ಹಂಗ ಇಟ್ಟು ಬಿಡ್ರಿ. ನೀವು ಮರುವರ್ಷ ನೋಡ್ರಿ, ಅವಂದೊಳಗ ಒಂದು ಬೆಳೆದರ ಒಂದ್ ಹುಳ ಬಂದ್ರೆ ನನ್ನ ಹತ್ರ. ನಾ ಇವೆಲ್ಲ ಪ್ರಯೋಗ ಮಾಡಿ ನಾನು ಒಂದ್ ಹೊಲದೊಳಗ ಎಲ್ಲ ಇವ್ನ ತೆಗೆದು ಹಾಕಿದೆ. ತೆಗೆದು ಹಾಕಿದ ಕೂಡಲೇ ಸ್ಪ್ರೇ ಪಂಪ್ ತಗೊಂಡ್ ನಿಲ್ಬೇಕಾದ್ರು ಒಂದ್ ಹೊಲದೊಳಗ ಇವನ್ನೆಲ್ಲ ಆಗ ಇಟ್ಟಿದ್ದೆ. ಮೊನ್ನೆ ನೀವು ಇದಕ್ ಬಂದಿದ್ರಿ, ಯಾರು ಬಂದಿದ್ರಲ್ಲ ಈ ಪಂಚಮಹಭೂತ ಲೋಕೋತ್ಸವಕ್ಕ, ಅಲ್ಲೇನ್ ಬೆಳೆಗಳನ್ನ ಮಾಡಿದ್ದೀವಲ್ಲ, ಅಲ್ಲಿ ಬದುವಿನೊಳಗ ನಾವು ಯಾವ್ದು ಸ್ಪ್ರೇ ಮಾಡಿರ್ಲಿಲ್ಲ ಆ ಹೊಲಕ್ಕ. ಯಾಕಂದ್ರೆ ಆ ಬದುವಿನಲ್ಲಿರುವಂತ ಎಲ್ಲ ಕಸಗಳು ಮತ್ತು ಗಿಡಗಳನ್ನ ಹಾಗೆ ಬಿಟ್ಬಿಟ್ಟಿದ್ದೀವಿ. ಅದರಿಂದಾಗಿ ಹೊಲದೊಳಗಿನ ಒಂದ್ ಬೆಳೆ ಮೇಲೂ ಯಾವ ರೋಗಾಣುಗಳು ಬರಲಿಲ್ಲ, ಯಾವ ಕೀಟಾಣುಗಳು ಬರಲಿಲ್ಲ. ಇದು ನೀವು ಗಮನದಲ್ಲಿಟ್ಕೋಬಹುದು. ಒಕ್ಕಲಿಗೆ ಕಲಿತಿದ್ದನ್ನ ನೀವು ಅನ್ನೋರು, ನೀವ್ ಎಲ್ಲಿ ಕಲ್ತ್ರಿ ಇದನ್ನೆಲ್ಲ, ಯಾರು ಹೇಳಿದನ್ನ, ಬಾಳ ಮಂದಿ ಕೇಳ್ತಾರ. ನೀವು ಸ್ವಾಮಿಗಳು ನಿಮ್ಗೆ ಯಾಕೆ ಬೇಕ್ರಿ ಇದೆಲ್ಲ, ಎಲ್ಲಿ ಕಲ್ತ್ರಿ ಇದನ್ನ, ಯಾವ ಯೂನಿವರ್ಸಿಟಿಯಾಗ ಹೋಗಿದ್ರಿ? ಯೂನಿವರ್ಸಿಟಿಯಾಗ ಹೋದ್ರೆ ಅಂದ್ರೆ ಹಾಳಾಕಿರೋ ಹೊರತು ನೀವೆಂದೂ ಉಳಿಯಂಗಿಲ್ಲ. ನಾವು ಯೂನಿವರ್ಸಿಟಿ ವಾದ್ಯ ಒಂದು ಇವನೇನು ತಿಳ್ಕೊಳ್ಳೋ. ನಮ್ ಯೂನಿವರ್ಸಿಟಿ ಯಾವ್ದು ಅಂದ್ರ, ಹಳೆ ರೈತರು ಏನ್ ಮುದುಕರದಾರಲ್ಲ ಊರಾಗ ವೃದ್ಧರು, ಅವ್ರು ನಮ್ ಯೂನಿವರ್ಸಿಟಿ. ನಾ ಯಾವ ಊರ್ ವಾದ್ನಂದ್ರೆ ಅವ್ರ ಹತ್ರ ಹೋಗ್ತೀನಿ ಮೊದಲು. ಆದಿವಾಸಿ ಕ್ಷೇತ್ರಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಹೋಗ್ತೀನಿ. ಎಲ್ಲಿ ಹೋದ್ನಂದ್ರ ಮೊದಲ ಆ ಮುದುಕರನ್ನ ಹಿಡ್ಕೋತೇನೆ. ನಿಮ್ ಕಾಲದಾಗ ನೀವ್ ಏನೇನ್ ಮಾಡ್ತಿದ್ರಿ, ಇದು ಆದ್ರೆ ಏನ್ ಮಾಡ್ತಿದ್ರಿ, ಇದನ್ನಾದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ರಿ. ನಿಮ್ ಊರಾಗ ಯೂನಿವರ್ಸಿಟಿ ಅದಾವು, ನೀವು ಈ ಯೂನಿವರ್ಸಿಟಿ ಹೋಗಿ ಯೂನಿವರ್ಸಿಟಿ ಹೋಗ್ತೀರಿ. ಇಲ್ಲಿ ನಾನು ಹೋಗ್ತೀನಿ ಯೂನಿವರ್ಸಿಟಿಗಳಿಗೆ. ಅವ್ರು ಹೇಳ್ತೇನೆ, ನೀವ ಹಾಳು ಮಾಡಿರಿ, ನೀವ ಸುಧಾರಣೆ ಮಾಡುದು ಅಂತ. ಅವರು ಅಂತಾರೆ, ಈಗ ಹೌದ್ರಿ ಮಾಡ್ಬೇಕಾಗ್ತದಂತ. ಮತ್ ನಾವ್ ಅದನ್ನ ಓದೇ ಇಲ್ಲ ಮಾಡೋದು ಹೆಂಗ್ರಿ? ಹೋಗ್ರಿ ಮತ್ತ ಹಳ್ಳಿಯೊಳಗ್ ಹೋಗ್ರಿ, ಅಲ್ಲಿ ವೃದ್ಧ ರೈತರಂತ ಏನದಾರ, ಹಳೆ ಕಾಲದ ರೈತರು, ಈಗೆಲ್ಲ ಹೊಲದಾಗ ಹೋಗು ಸಾಮರ್ಥ್ಯ ಉಳಿದಿಲ್ಲ ಅವರಲ್ಲಿ, ಅಂತವ್ರನ್ನ ಭೇಟಿ ಆಗ್ರಿ. ಅವ್ರೆಲ್ಲ ಪದ್ಧತಿಗಳನ್ನು ನಿಮ್ಗೆ ಹೇಳ್ತಾರೆ. ಏನ್ ಮಾಡ್ತಿದ್ರಿ ಅಂತ ಕೇಳಿದ್ ನಾನು. ಅವ್ರು ಹೇಳಿದ್ರು, ಬೇರೆ ಬೇರೆ ಬೇರೆ ಬೇರೆ ತಪ್ಪಲುಗಳು ಯಾವಾಗ ಬ್ಯಾಸಿಗೆ ಬಂತಂದ್ರೆ ಅವನ್ನೆಲ್ಲ ಕತ್ತರಿಸಿ ಹೊಲದಾಗ ಹಾಕಿ ಮಣ್ಣಾಗ ಕೂಡಿಸಿ ಬಿಡ್ತಿತ್ತು. ಅದರಂತ ಗೊಬ್ಬರನ ಮತ್ತೊಂದು ನಾ ಹೇಳಿದ್ ನಾನು, ನ್ಯಾಚುರಲ್ ಕಂಪೋಸ್ಟ್. ಇದು ಆಗದೆ ಇದ್ರೆ ಇನ್ನೊಂದು, ಮಳೆ ಬಿದ್ದ ತಕ್ಷಣ, ಮಳೆ ಬಿದ್ದ ತಕ್ಷಣ ನಿಮ್ಗೆ ಎಷ್ಟು ಪ್ರಕಾರದ ಕಾಳುಗಳು ಸಿಗ್ತಾವ? ಮೆಣಸಿ ಬೀಜ ಅಂದ್ರೆ ಮೆಣಸಿಕಾಯಿ ತಿಂತೀರ, ಮೆಣಸಿ, ಮೆಂತೆ, ಇದೊಂದು ಖಾರ, ಇದೊಂದು ಕಹಿ, ಹೌದಾ? ಆಮೇಲೆ ಪುಂಡಿ, ಹುಳಿ ಬೇಕಲ್ಲ ಯಾವ್ದಾದ್ರು ಹುಳಿ ಬೀಜಗಳು. ಆಮೇಲೆ ಇನ್ನೊಂದು ಸ್ವಲ್ಪ ಒಗರಾಗಿರುವಂತಹದ್ದು ಅಂತ ಒಂದಿಷ್ಟು ಬೀಜಗಳು. ಆಮೇಲೆ ಎಣ್ಣೆ ಬೀಜಗಳು ಅಂದ್ರೆ ಎಳ್ಳು ಮುಂತಾದವುಗಳು. ಆಮೇಲೆ ಸ್ವಲ್ಪ ಘಾಟು ವಾಸನೆ ಬರುವಂತ ಈರುಳ್ಳಿ ಬೀಜ ಇಂಥವು ಏನೇನ್. ಆಮೇಲೆ ಹೆಸರು, ಮೊಳಕೆ, ಅಲಸಂದಿ, ಇಂಥ ಬೀಜಗಳನ್ನೆಲ್ಲ ತಗೊಳ್ಬೋದು. ಎಂಟು ಪ್ರಕಾರದ ಬೀಜಗಳ ಸಣ್ಣ ಬೀಜ ಇದ್ರೆ ಕ್ವಾಂಟಿಟಿ ಕಡಿಮೆ ಇಡ್ಬೇಕು, ಅದು ದೊಡ್ಡ ದಪ್ಪನ ಬೀಜ ಇತ್ತು ಅಂದ್ರೆ ಕ್ವಾಂಟಿಟಿ ಹೆಚ್ಚು. ಇವನ್ನೆಲ್ಲ ಸೇರುತ್ತೆ, ಸೇರಿ ಒಂದೊಳಗೆ ಬಿತ್ತಿ ಬಿಡ್ರಿ, ಬಿತ್ತಿ ಬಿಡ್ರಿ. ಬಿತ್ತಿ ಹೂವಿಗೆ ಬರ್ತದ ಅನ್ನೋದ್ರಾಗ ನೀವೇನ್ ಮಾಡ್ರಿ, ನಿಮ್ಮ ಬೆಳೆ ತಗೊಳ್ಳೋದಾಗಿತ್ತು ಅಂದ್ರೆ ಕನಿಷ್ಠ ಒಂದ್ 4 feet ಅಂತರ ಇಡುತ್ತೆ ಒಳಗೆ. ಇಲ್ಲೊಂದ್ ಸಾಲು ಇಲ್ಲೊಂದ್ ಸಾಲು ಬೆಳಿ ತಗೊಳ್ರಿ, ಯಾಕಂದ್ರೆ ನಿಮ್ ಹೊಲ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗೈತಿ. ನಿಮ್ ನಡು ಒಂದ್ 3 feet ಇದನ್ನ ಬಿತ್ತ ಬಿಡ್ರಿ. ಇವೆರಡ್ ಸಾಲು ನಿಮ್ ಬೆಳಿಗ್ಗೆ ಹೂವಿನ ಬಂತಿಲ್ಲ ಇದೆಲ್ಲ ಬೆಳಿ, ಆ ನಿಮಗ್ ಬೇಕಾದ ಬೆಳಿ ಅಷ್ಟಿಟ್ಟು ಬಿಡ್ರಿ. ಇದನ್ನೆಲ್ಲ ಕಟಿಂಗ್ ಮಾಡಿ ಮಣ್ಣೊಳಗೆ ಸೇರಿಸ್ಬಿಡ್ರಿ. ಒಂದ್ ವರ್ಷದಾಗ, ಒಂದೂವರೆ ವರ್ಷದಾಗ, 2 ವರ್ಷದಾಗ ನಿಮ್ ಭೂಮಿ ಇಷ್ಟು ಫಲವತ್ತಾಗಿ ಆಗ್ತದಲ್ಲ, ಮತ್ ಭೂಮಿಯೊಳಗೆ ಜೀವಾಣುಗಳ ಸಂಖ್ಯೆ ಎಷ್ಟು ಹೆಚ್ಚಾಗ್ತದೆ ನೀವು ಕಲ್ಪನಾ ಮಾಡಕ್ ಸಾಧ್ಯ. ಈ ರೀತಿ ಮಾಡ್ ನೋಡಿ. ಇದು ಆಗದೆ ಇದ್ರೆ ಇನ್ನೊಂದು ಹೇಳ್ತೀನಿ, ಇನ್ನೊಂದು ಏನು ಈ ಮಣ್ಣನ್ನ ನಾ ಒಂದು ಹೇಳ್ತೀನಿ, ನಾ ನಾಕದವ ಮುಂದೆ ನಾವು ಹೇಳೋದಿಲ್ಲ, ಇವತ್ತು ಇದನ್ನ ಒಂದನ್ನ ಹೇಳ್ತೀನಿ, ಮಣ್ಣನ್ನ ಹೆಂಗ್ ರಿಪೇರಿ ಮಾಡೋದು. ಇದು ಆಗದೆ ಇರ್ತದೆ ನಿಮ್ಗ, ನಿಮ್ಮ ಮನೆ ಮುಂದೆ ದನಗಳು ಇರ್ತಾವ ಇದ್ದು ಅಂದ್ರೆ ದನಗಳು ಕರ ಹಾಕ್ತಾವ, ಕರ ಹಾಕುವ ಹೊತ್ತಿನಾಗ ಉಜ್ಗುಡ್ಡ ಅಂತ ಇರ್ತೈತಿ ಗೊತ್ತೈತೆ, ನಿಮ್ ಹುಚ್ಚೆ ಹೊಟ್ಲ ಅಂತ ಇರ್ತದ, ಆ ಹುಚ್ಚೆ ಹೊಟ್ಲ ಇರ್ತದ, ಅದು ಒಡಿಯುತ್ತೆ, ಒಡ ತಕ್ಷಣ ಏನ್ ನಾಲ್ಕೆಂಟು ಲೀಟರ್ ನೀರ್ ಇರ್ತದ ಅದ್ರೊಳಗೆ, ಆ ನೀರನ್ನು ಒಂದ್ ಬಕೆಟ್ ನೋಡಿ ಹಿಡ್ಕೊಡ್ರಿ, ಹಿಡ್ಕೊಂಡು ಒಂದು ಬ್ಯಾರಲ್ ಹಾಕ್ಬಿಡ್ರಿ, ಹಾಕಿ ಅದ್ರೊಳಗೆ ನೀರ್ ಹಾಕ್ಬಿಡ್ರಿ, ಒಂದ್ ಎಂಟು ದಿವಸ ಬಿಡ್ರಿ, ಬಟ್ ತಿಂದಾಗಡೆ ಆ ನೀರ್ ಹೊಲಕ್ ಬಿಡ್ರಿ ಅಥವಾ ಸ್ಪ್ರೇ ಮಾಡ್ರಿ. ಅದು ಒಂಬತ್ತು ತಿಂಗಳು ಮಗುವಿನ ರಕ್ಷಣೆ ಮಾಡಿದ್ರು, ಅದ್ರೊಳಗೆ ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಜೀವನ ತತ್ವಗಳು ಸಹಿತ ಅದ್ರೊಳಗದ, ಎಲ್ಲ ಜೀವ ತತ್ವಗಳು ಸಹಿತ ಆ ನೀರೊಳಗ ಅದಾವ. ತಾಯಂದಿರಿಗೆ ಒಂದು ವಿಶೇಷ ಸೂಚನೆ ಏನು, ಆ ನೀರನ್ನ ನೀವು ಬಾಟ್ಲಿ ಒಳಗ್ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದಕ್ಕೆ ಏನಾದ್ರೂ ಸುಗಂಧಿ ದ್ರವ್ಯ ಹಾಕಿ ಅದರ ದುರ್ಗಂಧಿಯನ್ನ ಕಳೆದು ಅದನ್ನ ಮುಖಕ್ಕೆ ಹಚ್ಕೊಂಡ್ರ, ತಲೆಗೆ ಹಚ್ಕೊಂಡು ಒಂದ್ ಅರ್ಧ ಗಂಟೆ ನಂತರ ನೀವು ಸ್ನಾನ ಮಾಡಿದ್ರಂತಂದ್ರ ಈ ಪೇರೆಂಟ್ ಲವ್ಲಿಗೂ ಏನೂ ಅಲ್ಲ ಅದ್ರ ಮುಂದೆ, ಅಷ್ಟು ಬೆಸ್ಟ್ ಅದು. ಅದನ್ನ ಆಗ ಲೆಕ್ಕ ಹಾಕಿದ್ರೆ ಅದೊಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಕಿಮ್ಮತ್ ಅಟ್ಟೈತದ. ಒಂದ್ ಹಸು ಕರು ಹಾಕಾಗಿ ಏನ್ ಬರ್ತದಲ್ಲ ಉಚ್ಚುಡ್ಡಿ ನೀರು, ಅದು ಇಷ್ಟು ಕಿಮ್ಮತ್ತೆ. ಅದನ್ನ ಬೆಳಗ್ಗೆ ಸ್ಪ್ರೇ ಮಾಡಬಹುದು. ಇನ್ನ ಆ ಮಾಂಸ ಏನ್ ಬರುತ್ತೆ, ಕರು ಹಾಕಿದ ನಂತರ ಒಂದ್ ಗಂಟೆ ಮಾಂಸ ಬರ್ತದ, ಆ ಮಾಂಸ ಏನ್ ಕಸ ಕಸ ಮಾಂಸ ಅಂತ ಕರೀತಾರೆ, ಅದು ಹೊರಗ್ ಬಂತಿಲ್ಲೋ, ಬಂದ್ ಕೂಡಲೇ ಸ್ವಚ್ಛದ ತೊಳೆದ ತೊಳೆದು ಅದ್ರಗಡೆ ಒಳಗಿನ ಪದರ ಒಂದ್ ಬಿಳಿ ಪದರ ಇರ್ತದೆ, ಆ ಬಿಳಿ ಪದರ ತಕ್ಕೊಂಡೆ ತಕ್ಕೊಂಡು ಸ್ವಚ್ಛದ ತೊಳೆದು ಒಂದು ಹೊಸ ತೊಳೆದ ಬಟ್ಟೆಯೊಳಗ ಒಣಗ ಇಟ್ಟು ಕೆಳಗೊಂದು ಮ್ಯಾಗೊಂದು ಹಾಕಿ ಒಣಗಿಸ್ ಒಣಗಿಸಿ ಅದು ಒಣಗಿತ್ತು ಅಂತಂದ್ರ ಜೇನುತುಪ್ಪದೊಳಗೆ ಹಿಂಗ್ ತೇದು ಅದನ್ನ ತಗೊಂಡ ತೇದು. ಯಾರಿಗೆ ಅಸ್ತಮ ಆಯ್ತಲ್ಲ ಹುಟ್ಟಿದಾಗಿಂದ, ಕಾಡಿಗೆ ಕೆಮ್ಮಿದ್ದವ್ರು, ಅಸ್ತಮ ಇದ್ದವ್ರು, ಕೆಮ್ಮಿದ್ದವ್ರು, ದಿನಾಲು ಒಂದ್ ಚಮಚ ಬೆಳಿಗ್ಗೆ ತಗೊಳ್ರಿ, ನಿಮ್ಗೆ ಒಂದು ತಿಂಗಳ ಒಳಗಾಗಿ ಎಂಥದ್ದೇ ಅಸ್ತಮ ಇರಲಿ ಶಾಶ್ವತವಾಗಿ ಹೊರಟು ಹೋಗ್ಬಿಡುತ್ತೆ. ಆಮೇಲೆ ಈ ಗ್ಯಾಂಗ್ರೀನ್ ಆಗಿರ್ತಾವಲ್ಲ ಕಾಲ್ಗೆ, ಇಷ್ಟು ಡಯಾಬಿಟಿಸ್ ದವರಿಗೆ ಅವ್ರಿಗೆ ಬೇಗ ಗಾಯಗಳು ಮಾಯಂಗಿಲ್ಲಲ್ಲ, ಅವ್ರು ಏನ್ ಮಾಡ್ಬೇಕು ಅದನ್ನ ಸ್ವಲ್ಪ ಪೌಡರ್ ಮಾಡ್ಬೇಕದ. ನಿಮ್ ಕಾಲು ಸ್ವಚ್ಛ ಮೊದಲು ಡ್ರೈ ಮಾಡ್ರಿ, ಮಾಡಿ ಆ ಡ್ರೈ ಮಾಡಿ ಅದ್ರ ಮೇಲೆ ಪೌಡರ್ ಹಾಕ್ರಿ, ಅದನ್ನ ಎಂಟು ದಿನದಾಗ ನಿಮ್ ಗಾಯ ಮಾಡಿದೆ. ಯಾರಾದ್ರೂ ನಿಮ್ಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಿದ್ರೆ ಒಂದೊಂದ್ ಸಾರಿ ಅಲ್ಲಿ ಸ್ಕಿನ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಇರದೇ ಇರೋದ್ರಿಂದ ಸ್ಕಿನ್ ಬರೋದೇ ಇಲ್ಲ, ಅಂತ ಸಂದರ್ಭ ಸ್ಕಿನ್ ಗ್ರಾಫ್ಟಿಂಗ್ ಮಾಡ್ಬೇಕು, ಗ್ರಾಫ್ಟಿಂಗ್ ಮಾಡ್ಬೇಕಾಯ್ತು ಅಂತಂದ್ರ ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ. ಇದೇನ್ ಪದರ್ ಹೇಳಿದ್ನೆ ನಾನು ಬಿಳಿ ಪದರ್, ಇದನ್ನ ತಗೊಳ್ರಿ, ಅದ್ರ ಮ್ಯಾಲ ಹಿಂಗ್ ಇಟ್ಟು ಮ್ಯಾಲ ಹಿಂಗ್ ಅರಿವಿ ಸುತ್ತ ಬಿಡ್ರಿ, ಸ್ವಚ್ಛ ಗಾಜ್ ಸುತ್ತ ಬಿಡ್ರಿ, ಅದು ಗ್ರಾಫ್ಟಿಂಗ್ ಕೆಲಸನ ಮಾಡುತ್ತೆ, ಹದಿನೈದಿಂದ ಕುಡ್ಕೊಂಡ್ ಬಿಡ್ತದ ನಿಮ್ ಚರ್ಮದ ಜೊತೆಗೆ ಐವತ್ತರವತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ತೈತ. ಹಸಿದಿಲ್ಲ ಮತ್ತಿರ್ತದ, ಒಣಗ್ತದ, ಮೃದು ಇರ್ತೈತ, ಅದನ್ನ ಹಿಂಗ್ ಕಟ್ ಹೀಗ್ ಹಾಕೋದು, ಹಾಕಿ ಅದ್ರ ಮೇಲೆ ಬಟ್ಟೆ ಸುತ್ತ ಬಿಡ್ರಿ, ಇನ್ನ ಬಹಳ ಕೆಲ್ಸಕ್ ಬರ್ತೈತದ. ಆ ಪೌಡರ್ ಏನ್ ಮಾಡಿರಲಿಲ್ಲ ಅದು ಬಹಳ ಕೆಲ್ಸಕ್ ಬರ್ತೈತಿ. ಆಮ್ಯಾಗ ಉಳಿದದ್ದೈತಲ್ಲ ಅದ್ರಲ್ಲೊಂದ್ ಬ್ಯಾರಲ್ ನೀರ್ನಾಗ ಹಾಕ್ಬಿಡ್ರಿ, ಮೊದಲು ನೀರ್ನಾಗ ಹಾಕಿ ಆ ನೀರ್ಗೆ ಒಂದ್ ಎರಡ್ ಕಿಲೋ ಬೆಲ್ಲ ಹಾಕ್ರಿ, ಮತ್ತೊಂದ್ ಎರಡ್ ಮೂರ್ ದಿವಸ ಬಿಡ್ರಿ, ಒಂದ್ ಎರಡ್ ಮೂರ್ ಲೀಟರ್ ಮಜ್ಜಿಗೆ ಹಾಕ್ರಿ, ಮತ್ತೊಂದ್ ಎರಡ್ ಮೂರ್ ದಿವಸ ಬಿಡ್ರಿ, ಒಂದ್ ಎರಡ್ ಮೂರ್ ಲೀಟರ್ ಗೋಮೂತ್ರ ಹಾಕ್ರಿ, ಹಾಕೊಂದ್ ಹದಿನೈದು ದಿವಸ ಬಿಟ್ಟು ಬಿಡ್ರಿ. ಹದಿನೈದು ದಿವಸದ ನಂತರ ಆ ನೀರು, ನೀವೇನ್ ಅಡಿಕೆ ಗಿಡದವ್ರದಿರ್ಲ, ಪ್ರತಿಯೊಂದು ಗಿಡಕ್ಕೂ ಒಂದ್ ಎರಡ್ ಮೂರು ಡ್ರೆಂಚಿಂಗ್ ಮಾಡುದಂತ, ಒಂದು ಹಾರಿ ತಗೊಂಡು ಹಾರಿ ನೆಲದಲ್ಲಿ ಹಾಕಿ ಈಗ ಅಳಕ್ಷ ಆಡ್ಬಿಟ್ರಿ ಅಂದ್ರೆ ಅರ್ಧಗಿನಲ್ಲಿ ಆ ನೀರ್ ಬಿಟ್ಬಿಡ, ಹೋಲ್ ಮಾಡಿ ಆ ಹೋಲ್ ನಲ್ಲಿ ಈ ನೀರನ್ನು ಬಿಟ್ಟು ಬಿಡ್ರಿ. ನಾನು ಹೇಳಿದ್ನಲ್ಲಿ ಈ ನೀರು ನಿಮ್ಗೆ ಒಂದೇ ಒಂದ್ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ಇದುವರೆಗೆ ಪಂಚಭೂತಗಳ ಸಮತೋಲನ ಕಾಪಾಡುವಲ್ಲಿ ನನ್ನ ಪಾಲು ಈ ಕುರಿತು ಕನ್ನೀರು ಶ್ರೀಗಳಾದ ಅದೃಶ್ಯ ಕಾಡುಸಿದ್ದೇಶ್ವರ ಮಹಾಸ್ವಾಮಿಗಳು ರೈತರೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾಬೆಳಕೆ ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ರೈತ ಬಂಧವರೇ, ಈಗ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ತಾಯಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ. ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ, ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ, ವಜ್ರಮಾಣಿಕದ ತಲದಿಂಬನಾಕೆ ಜೋ, ವಜ್ರಮಾಣಿಕದ ತಲದಿಂಬನಾಕೆ ಜೋ, ವಜ್ರಮಾಣಿಕದ ತಲದಿಂಬನಾಕೆ ಜೋ, ವಜ್ರಮಾಣಿಕದ ತಲದಿಂಬನಾಕೆ ಜೋ, ಮಾಣಿಕದ ತಲದಿಂಬನಾಕೆ ವಜ್ರನೆ ಮಾಣಿಕದ ತಲದಿಂಬನಾಕೆ ಶರಣಾರಿಡ ಕಂಡ ತೋಗಿದಾರೆ ಗಜೋ ಶರಣಾರಿಡ ಕಂಡ ತೋಗಿದಾರಿ ಗಜೋ ಶರಣಾರಿಡ ಕಂಡ ತೋಗಿದಾರೆ ಗಜೋ ಶರಣಾರಿಡ ಕಂಡ ತೋಗಿದಾರಿ ಗಜೋ ಬಾಲನೆ ಮನಗ ಲೋಲನೆ ಮನಗ ಸ್ವಾಮಿ ಬಸವಣ್ಣರಾಳಿಯನೆ ಮನಗ ಜೋ ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲಗ ಜೋ ಸ್ವಾಮಿ ಬಸವಣ್ಣರಾಳಿಯನೆ ಮನಗ ಜೋ ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲಗ ಜೋ ಬಸವಣ್ಣರಾಳಿಯ ಚನ ಬಸವಣ್ಣ ಸ್ವಾಮಿ ಬಸವಣ್ಣರಾಳಿಯ ಚನ ಬಸವಣ್ಣ ಶರಣಾರಿಡ ಕಂಡ ತೋಗಿದಾರೆ ಗಜೋ ಶರಣಾರಿಡ ಕಂಡ ತೋಗಿದಾರೆ ಗಜೋ ಶರಣಾರಿಡ ಕಂಡ ತೋಗಿದಾರೆ ಗಜೋ ಶರಣಾರಿಡ ಕಂಡ ತೋಗಿದಾರೆ ಗಜೋ ಅರ್ಥನೆ ಮನಗ ಕರ್ತನೆ ಮನಗ ಅರ್ಥನೆ ಮನಗ ಕರ್ತನೆ ಮನಗ ಅಕ್ಕ ನೀಲಮ್ಮನ ಅಳಿಯನೆ ಮನಗ ಜೋ ಅಕ್ಕ ನೀಲಮ್ಮನ ಅಳಿಯ ನಿಮಲಗ ಜೋ ಅಕ್ಕ ನೀಲಮ್ಮನ ಅಳಿಯನೆ ಮನಗ ಜೋ ಅಕ್ಕ ನೀಲಮ್ಮನ ಅಳಿಯ ನಿಮಲಗ ಜೋ ಅಮ್ಮನ ಮಗನೆ ನಿಮನಗ ಜೋ ಅಕ್ಕ ನಗಮ್ಮನ ಮಗನೆ ನಿಮಲಗ ಜೋ ಅಮ್ಮನ ಮಗನ ಚನ ಬಸವಣ್ಣ ಅಕ್ಕ ನಾಗಮ್ಮನ ಮಗನೇ ಚನ ಬಸವಣ್ಣ ಶರಣಾರಿಡ ಕಂಡ ತೋಗಿದಾರೆ ಗಜೋ ಶರಣಾರಿಡ ಕಂಡ ತೋಗಿದಾರಿ ಗಜೋ ಶರಣಾರಿಡ ಕಂಡ ತೋಗಿದಾರೆ ಗಜೋ ಶರಣಾರಿಡ ಕಂಡ ತೋಗಿದಾರಿ ಕಾಲೇಣೆಯ ಅಟ್ಟಕ್ಯಾರೆ ಹತ್ತು ಕಾಲೇಣೆಯ ಅಟ್ಟದ ಮೇಗಳ ಲಾಲಿಯ ತಗದ ಜೋ ಅಟ್ಟದ ಮೇಗಳ ಲಾಲಿಯ ತಗದ ಜೋ ಅಟ್ಟದ ಮೇಗಳ ಲಾಲಿಯ ತಗದ ಜೋ ಅಟ್ಟದ ಮೇಗಳ ಲಾಲಿಯ ತಗದ ಜೋ ಮೇಗಳ ಲಾಲಿಯ ತಗದ ಅಟ್ಟದ ಮೇಗಳ ಲಾಲಿ ಅತಗದ ಲಾಲಿಗ ಸಾರೆ ಸಾಲೆ ನಾಣೆವಾಜೋ ಲಾಲಿಗ ಸಾರೆ ಸಾಲೆ ನಾಣೆವಾಜೋ ಲಾಲಿಗ ಸಾರೆ ಸಾಲೆ ನಾಣೆವಾಜೋ ಲಾಲಿಗ ಸಾರೆ ಸಾಲೆ ನಾಣೆ ಸೇರೆ ತಾನೊಟ್ಟ ಗಂಡ ನೇಲಯ ಸೇರೆ ತಾನೊಟ್ಟ ಗಂಡ ಜೋ ನೇಲೊಟ್ಟ ಸೀರೆ ನಾನೊಟ್ಟ ಗಂಡ ಜೋ ಸೇರೆ ತಾನೊಟ್ಟ ಗಂಡ ನೇಲದ ಬಟ್ಟ ಹಣಿಗೆಟ್ಟ ಗಂಡ ಜೋ ನೀಲಿಯ ಬಟ್ಟ ಹಣಿಗೆ ಇಟ್ಕಂಡ ಜೋ ಜೋ ನೀಲದ ಬಟ್ಟ ಹಣಿಗೆ ತಗಂಡ ಜೋ ನೀಲದ ಬಟ್ಟ ಹಣಿಗೆ ತಗಂಡ ಜೋ ನೀಲದ ಬಟ್ಟ ಹಣಿಗೆ ತಗಂಡ ನೀಲದ ಬಟ್ಟ ಹಣಿಗೆ ಇಟ್ಕಂಡ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜೋ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜೋ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜೋ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜೋ ತಕ್ಕದ ಅಂಗಿ ತಕ್ಕಂಡ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೇಜೋ ತಾಯರು ಬರುತ್ತಾರೆ ಸಂಜೆ ಬೋಗಿನ ಕೇಜೋ ತಾಯಿಗಳು ಬರುತ್ತಾರೆ ಸಂಜೆ ಬಗಿನ ಕೈ ತಾಯಿಗಳು ಬರುತ್ತಾರೆ ಸಂಜೆ ಬಗಿನ ಕೈ ಕಪ್ಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಬಟ್ಟಣಿಗೆ ತಗೊಂಡ ಜೋಜಿನ ಬಟ್ಟಣಿಗೆ ಕಂಡ ಜೋಜಿನ ಬಟ್ಟಣಿಗೆ ತಂಡ ಜೋಜಿನ ಬಟ್ಟಣಿಗೆ ಕಂಡ ಜೋಜಿನ ಬಟ್ಟಣಿಗೆ ತಂಡ ಕಪ್ಪಿನ ಬಟ್ಟಣಿಗೆ ಇಟ್ಕಂಡ ಬಾಲರ ತಾಯಿಗಳು ಬರುತ್ತಾರೆ ಸಂಜೆ ಬಗಿನ ಕೈ ಜೋ ಬಾಲರ ತಾಯಿ ಬರುತ್ತಾರೆ ಸಂಜೆ ಬಗೆಗೆ ಜೋ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬಗಿನ ಕೈ ಜೋ ಬಾಲನ ತಾಯಿ ಬರುತ್ತಾರೆ ಸಂಜೆ ಬಗಿನ ಕೈ ಜೋ ನೀಲದ ಸೀರೆ ತಾನೊಟ್ಟ ಗಂಡ ನೀಲದ ಸೀರೆ ತಾನೊಟ್ಟ ಗಂಡ ನೀಲದ ಬಟ್ಟಣಿಗೆ ತಗೊಂಡ ಜೋ ನೀಲದ ಬಟ್ಟಣಿಗೆ ತಗೊಂಡ ಜೋ ನೀಲದ ಬಟ್ಟಣಿಗೆ ತಗೊಂಡ ಜೋ ನೀಲದ ಬಟ್ಟಣಿಗೆ ತಗೊಂಡ ಜೋ ನೀಲದ ಬಟ್ಟಣಿಗೆ ತಗೊಂಡ ನೀಲದ ಬಟ್ಟಣಿಗೆ ತಗೊಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬಗಿನ ಕೈ ಜೋ ತಾಯರು ಬರುತ್ತಾರೆ ಸಂಜೆ ಬಗಿನ ಕೈ ಜೋ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬಗಿನ ಕೈ ಜೋ ತಾಯಿಗಳು ಬರುತ್ತಾರೆ ಸಂಜೆ ಬಗಿನ ಕೈ ಜೋ ಕಾಲೇಣೆ ಕೆರಟ್ಟ ಕೈ ಐದು ಕಾಲೇಣೆ ಕೆರಟ್ಟ ಕೈ ಅಟ್ಟದ ಮೇಗಳ ಲಾಲೆಯ ತಗದೋ ಜೋ ಅಟ್ಟದ ಮೇಗಳ ಲಾಲೆಯ ತಗದೋ ಜೋ ಅಟ್ಟದ ಮೇಗಳ ಲಾಲೆಯ ತಗದೋ ಜೋ ಅಟ್ಟದ ಮೇಗಳ ಲಾಲೆಯ ತಗದೋ ಜೋ ಅಟ್ಟದ ಮೇಗಳ ಲಾಲೆಯ ತಗದೋ ಅಟ್ಟದ ಮೇಗಳ ಲಾಲೆಯ ತಗದೋ ಅಲ್ಲಾಲಿ ಗಾರೆ ಸಾಲಿ ನಣ್ಣೇವ ಜೋ ಲಾಲಿ ಗಾರೆ ಸಾಲಿ ಸಾಲಿ ನಣ್ಣೇವ ಜೋ ಲಾಲಿ ಗಾರೆ ಸಾಲಿ ನಣ್ಣೇವ ಜೋ ಲಾಲಿ ಗಾರೆ ಸಾಲಿ ನಣ್ಣೇವ ಜೋ ಗಾರೆ ಸಾಲಿ ನಣ್ಣೇವ ಲಾಲಿ ಗಾರೆ ಸಾಲಿ ನಣ್ಣೇವ ಲಾಲ ಗ್ಯಾರೆ ಬಾಲ ಕಂದೈನ ಜೋ ಲಾಲ ಗ್ಯಾರೆ ಬಾಲ ಕಂದೈನ ಜೋ ಲಾಲ ಗ್ಯಾರೆ ಬಾಲ ಕಂದೈನ ಜೋ ಲಾಲ ಗ್ಯಾರೆ ಬಾಲ ಕಂದೈನ ಜೋ ನೀ ಮನಗ ಲಾಲ ನೇ ಮನಗ ಬಾಲ ನೇ ಮನಗ ಲಾಲ ನೇ ಮನಗ ಅಕ್ಕನ ಗಮ್ಮನ ಮಗನೇ ನೀ ಮಲಗ ಜೋ ಅಕ್ಕನ ಗಮ್ಮನ ಮಗನೇ ನೀ ಮಲಗ ಜೋ ಅಕ್ಕನ ಗಮ್ಮನ ಮಗನೇ ನೀ ಮಲಗ ಜೋ ಅಕ್ಕನ ಗಮ್ಮನ ಮಗನೇ ನೀ ಮಲಗ ಜೋ ಗಮ್ಮನ ಮಗನೇ ಚನ ಬಸವಣ್ಣ ಅಕ್ಕನ ಗಮ್ಮನ ಮಗನೇ ಚನ ಬಸವಣ್ಣ ಶರಣಾರಣ ಕಂಡ ತೋಗೆದಾರೀಗ ಜೋ ಶರಣಾರಣ ಕಂಡ ತೋಗೆದಾರೀಗ ಜೋ ಶರಣಾರಣ ಕಂಡ ತೋಗೆದಾರೀಗ ಜೋ ಶರಣಾರಣ ಕಂಡ ತೋಗೆದಾರೀಗ ಜೋ ಜೋ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ತಾಯಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ ಕೇಳಿದಿರಿ.